ಮಳೆ ಪ್ರವಾಹದಿಂದ ತೊಂದರೆಗೊಳಗಾದ ಉತ್ತರ ಕರ್ನಾಟಕ ಜನತೆಗೆ ಪರಿಹಾರ ನೀಡಲು ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಅಕ್ಕ, ಕೆಲ್ಸ ಸಿಕ್ತು. ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್. ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್. ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು. ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ, ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು. ಆದ್ರೆ ಅಕ್ಕ ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ. ಪಾರ್ಟಿನಂದು ಬಜೆಟ್ ನಿಂದು. ಆರ್ಬಿಐ ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಎಚ್ಐವಿ ಏಡ್ಸ್ ಅರಿವಿನ ಮಾಸಾಚರಣೆ 2024 August 12 ಅಂತಾರಾಷ್ಟ್ರೀಯ ಯುವ ದಿನಾಚರಣೆ. ಈ ಪ್ರಯುಕ್ತ 2 ತಿಂಗಳ ಕಾಲ ಎಚ್ಐವಿ ಏಡ್ಸ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ. ಪ್ರತಿಯೊಬ್ಬರು ಎಚ್ಐವಿ ಸೋಂಕು ಹರಡುವ ಬಗ್ಗೆ ತಿಳಿದುಕೊಳ್ಳಿ, ಸೋಂಕು ಹರಡದ ಹಾಗೆ ಜಾಗ್ರತೆ ವಹಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಫಸಲ್ ಬಿಮಾ ಯೋಜನಾ ಅಧಿಕ ಪ್ರಭಾವಿ ಬನಾಯ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ಬಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಉಳಿತಾಯ ಮತ್ತು ಸಾಲದ ಕುರಿತು ಅಡ್ಡೂರು ಕೃಷ್ಣರಾವ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಈಗ ನಮ್ಮ ಜೊತೆ ಇದ್ದಾರೆ ಅಡ್ಡೂರು ಕೃಷ್ಣರಾವ್ ಅವರು. ಅಡ್ಡೂರು ಕೃಷ್ಣರಾವ್ ಅವರು ನಿಮಗೆಲ್ಲ ಗೊತ್ತಿರುವ ಹಾಗೆ ಸಾವಯವ ಕೃಷಿ ಗ್ರಾಹಕ ಬಳಕದಲ್ಲಿ ಅವರು ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಒಬ್ಬರು ಬ್ಯಾಂಕಿಂಗ್ ಪರಿಣತರಾಗಿದ್ದರು. ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಅವರು ಹಿಂದೆ 3 ದಶಕಗಳಿಗಿಂತಲೂ ಹೆಚ್ಚು ಕಾಲ ದುಡಿದಿದ್ದಾರೆ. ಮುಖ್ಯವಾಗಿ ಇವತ್ತಿನ ಈ ಸಂದರ್ಭದಲ್ಲಿ ಉಳಿತಾಯ ಹೇಗೆ ಮಾಡುವುದು, ಅದು ಕೂಡ ರೈತಾಪಿ ವರ್ಗದವರು ಉಳಿತಾಯವನ್ನು ಮಾಡುವುದು ಹೇಗೆ, ಮೋಸ ಹೋಗದಿರುವುದು ಹೇಗೆ ಅನ್ನೋದರ ಬಗ್ಗೆ ನಾವು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಸಾಮಾನ್ಯವಾಗಿ ನಮಗೆ ಒಂದು ಇದಿದೆ ಹಳ್ಳಿಯಲ್ಲೆಲ್ಲ, ಹಳ್ಳಿಯಲ್ಲಿಂತ ಅಲ್ಲ, ಎಲ್ಲರೂ ಉಳಿತಾಯ ಮಾಡಬೇಕೆ. ಈ ಉಳಿತಾಯ ಮತ್ತು ಆದಾಯ ಅಂತ ಹೇಳಿ ಎರಡು ಶಬ್ದಗಳು ಬರ್ತವೆ. ಈ ಉಳಿತಾಯ ಮತ್ತು ಆದಾಯ ಏನಿದು ಅನ್ನುವ ಪ್ರತಿಯೊಬ್ಬನಿಗೂ ಆದಾಯ ಇದ್ದೇ ಇರ್ತದೆ. ಯಾಕಂದ್ರೆ ಆದಾಯ ಇಲ್ಲದಿದ್ದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ನಾವು ಬೇರೆ ಬೇರೆ ಕಾರಣಗಳಿಗಾಗಿ ಖರ್ಚು ಮಾಡಬೇಕಾಗ್ತದೆ. ಈ ಖರ್ಚು ವೆಚ್ಚಗಳನ್ನು ಮಾಡೋದು ಎಲ್ಲಿಂದ? ಎಲ್ಲ ಖರ್ಚು ವೆಚ್ಚಗಳಿಗೂ ಸಾಲ ಮಾಡಿಯೇ ಮಾಡುವಂಥದ್ದು ಅದು ಸಾಧ್ಯವಿಲ್ಲ. ಹಾಗಾಗಿ ನಮಗೊಂದು ಆದಾಯ ಇರಬೇಕಾಗ್ತದೆ. ಸಾಮಾನ್ಯವಾಗಿ ಆದಾಯದಲ್ಲಿ ಒಂದು 100 ರಿಂದ 75 ರೂಪಾಯಿ ಖರ್ಚಾದರೆ ಉಳಿದದ್ದನ್ನು ನಾವು ಮುಂದೆಗೆ ಇರಲಿ ಅಂತ ತೆಗೆದಿಡ್ತೇವೆ ನೋಡಿ, ಅಥವಾ ತುರ್ತುಗಳಿಗೆ ಇರಲಿ, ಯಾವುದೋ ಮುಂದೆ ನನ್ನ ಒಂದು ಕನಸನ್ನು ನನಸು ಮಾಡಲಿಕ್ಕೆ, ಅದು ಮನೆ ಇರ್ಬೋದು ಅಥವಾ ಆಭರಣ ಇರ್ಬೋದು ಅಥವಾ ಒಂದು ವಾಹನ ಇರ್ಬೋದು, ಅದನ್ನು ಮಾಡಲಿಕ್ಕೆ ಸಹಾಯ ಆಗಲಿ ಅಂತ ನಾವು ನಮ್ಮ ಈಗಿನ ಆದಾಯ ಅಂದರೆ ನಮ್ಮ ಕೈಗೆ ಬರುವಂಥ ಹಣ ಏನಿದೆ ಅದರ ಒಂದು ಪುಟ್ಟ ಭಾಗವನ್ನು, ಪುಟ್ಟ ಅನ್ನೋದನ್ನು ನಾನು ಒತ್ತಿ ಹೇಳ್ತೇನೆ, ಪುಟ್ಟ ಭಾಗವನ್ನು ನಾವು ಎತ್ತಿ ಆಚೆ ಇಡುವುದಕ್ಕೆ ಅದನ್ನು ಉಳಿತಾಯ ಅಂತೇಳಿ ನಾವು ಹೇಳ್ಬೋದು. ಭಾಳ ಸರಳ ರೀತಿಯಲ್ಲಿ ಇದು ಅದರ ಒಂದು ವಿವರಣೆ. ಸರಿ, ಈಗ ಉಳಿತಾಯ ಅನ್ನೋಂಥದ್ದು ನೀವು ಹೇಳಿದರೆ ಎಲ್ಲರೂ ಮಾಡಲೇಬೇಕು ಅಂತ ಹೇಳಿ. ಹೌದು, ನಮ್ಮ ಕೃಷಿ ವರ್ಗದ ಜನ ಸಾಮಾನ್ಯವಾಗಿ ಈ ಉಳಿತಾಯದ ಬಗ್ಗೆ ತುಂಬ ಗಮನವನ್ನು ಕೊಡುವುದಿಲ್ಲ. ಅವರಿಗಾಗಿ ಈ ಉಳಿತಾಯವನ್ನು ಅವರಿಗೆ ಹೇಳುವುದೇನಂತ ಹೇಳಿದರೆ ಈ ಉಳಿತಾಯ ಮಾಡಲಿಕ್ಕೆ ಕಷ್ಟ ಆಗ್ತದೆ, ನಮಗೆ ಖರ್ಚು ಕೂಡ ಹಾಗೆ ಇರ್ತದೆ ಅಂತ. ಈ ತರ ಪ್ರಾಮುಖ್ಯತೆ ನಮ್ಮ ರೈತಾಪಿ ವರ್ಗಕ್ಕೆ ಹೇಗೆ ಸರ್? ರೈತಾಪಿ ವರ್ಗದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅವರಿಗೆ ಉಳಿತಾಯ ಅವರ ಮಾಡುವಂತ ಸಂದರ್ಭ ಬರುವಂತದ್ದು ಅವರ ಕೈಯಲ್ಲಿ ಹಣ ಸ್ವಲ್ಪ ಓಡಾಡಿದಾಗ. ಯಾವಾಗ ಹಣ ಓಡಾಡ್ತದೆ? ಅವರು ಒಂದು ಅವರು ಬೆಳೆಸಲಿಕ್ಕಿರುವ, ಪುನಃ ಹೇಳ್ತೇನೆ, ಬೆಳೆಸಲಿಕ್ಕಿರುವ ಬೆಳೆಯೇ ಅಥವಾ ಅವರು ಕೊಯ್ಯಲಿಕ್ಕಿರುವ ಫಸಲು ಏನಿದೆ ಅದರ ಆಧಾರದಿಂದ ಒಂದು ಮುಂಗಡವಾಗಿ ಅವರು ಹಣ ಪಡೆದುಕೊಂಡಾಗ, ಅಥವಾ ಅವರು ಬೆಳೆಸಿದ್ದನ್ನು ಕಟಾವು ಮಾಡಿ ಅಥವಾ ಫಸಲನ್ನು ಕೊಯ್ದು ಅದನ್ನು ಮಾರಾಟ ಮಾಡಿದಾಗ ಅವರ ಕೈಯಲ್ಲಿ ಸ್ವಲ್ಪ ಹಣ ಓಡಾಡ್ತದೆ. ಆ ಸಂದರ್ಭದಲ್ಲಿ ಬಹಳಷ್ಟು ಜನ ಏನಾಗ್ತದೆ ಅಂತೇಳಿದರೆ, ಅವರಿಗೆ ಈ ಉಳಿತಾಯ ಮಾಡುವಂತಹ ಒಂದು ಯೋಚನೆಯನ್ನೇ ಅವರು ಮಾಡೋದಿಲ್ಲ. ಮುಂದಿನ ವರ್ಷಕ್ಕೆ ಮುಂದೆ ನೋಡಿಕೊಂಡ್ರೆ ಆಯಿತು. ಬಹಳಷ್ಟು ರೈತಾಪಿ ಜನರಲ್ಲಿ ಒಂದು ಇದೇ ಪ್ರವೃತ್ತಿ ಜಾಸ್ತಿ ಆಗಿರ್ತದೆ. ಹಾಗಾಗಿ ಅವರು ಆ ಉಳಿತಾಯಕ್ಕೆ ಅವರು ಹೆಚ್ಚಿನ ಗಮನವನ್ನು ಕೊಡುವುದಿಲ್ಲ. ಆದರೆ ಸಾಮಾನ್ಯವಾಗಿ ನಾವು ತಂಬ್ ರೂಲ್ ಅಂತ ಹೇಳಿದರೆ, ನಮ್ಮ ಆದಾಯ ಒಂದು 100 ರೂಪಾಯಿ ಇದ್ದರೆ ಅದರಲ್ಲಿ ಒಂದು 20-25 ಭಾಗವನ್ನಾದರೂ ನಾವು ಉಳಿತಾಯ ಮಾಡುವಂಥದ್ದು ಅಗತ್ಯ. ಈ ಒಂದು ನಿಯಮವನ್ನು ಪಾಲನೆ ಮಾಡುವುದು ಬಹಳ ಕಷ್ಟ. ಯಾಕಂತೇಳಿದರೆ, ರೈತರ ಮಕ್ಕಳಾಗಿ ಹುಟ್ಟಿ ಬೆಳೆದವರಿಗೆ ಅವರ ಅಪ್ಪ ಅಮ್ಮ ಹೇಗೆ ಬದುಕುತ್ತಿದ್ರು ಅನ್ನೋದನ್ನು ನೋಡಿ ಅವರ ತಲೆಗೆ ಒಂದು ಮಾತು ಬಂದಿರುತ್ತದೆ, ನನ್ನ ಅಪ್ಪನು, ಅವರ ಹೆಸರು ಅಡ್ಡೂರು ಶಿವಶಂಕರ ರಾವ್ ಅಂತೇಳಿ, 92 ವರ್ಷದ ತುಂಬು ಜೀವನ ನಡೆಸಿ ಅವರು ನಮ್ಮನ್ನು ಆಗಲಿ ಹೋದರು. ನಾನು ನನ್ನ BSc ಕೃಷಿ ಪದವಿಯನ್ನು ಮುಗಿಸಿ ನಾನು ಸ್ವಲ್ಪ ಸಮಯ ಕೃಷಿ ಮಾಡಿ ನೋಡ್ತೇನಪ್ಪ ಅಂತೇಳಿ ಬಂದಾಗ ಅವರು ಹೇಳಿದ ಮಾತು ಏನಂತೇಳಿದರೆ, ನೋಡು, ಕೃಷಿ ಮಾಡಿ ಮರ್ಯಾದೆಯಲ್ಲಿ ಬದುಕಬಹುದು, ಆದರೆ ದುಡ್ಡು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಹೇಳಿದರು. ಇದು ನೋಡಿ, ಸುಮಾರು ಅವರ ಬದುಕಿನ ಕೊನೆಯ 60 ವರ್ಷಗಳನ್ನು ಕೃಷಿಯೇ ತನ್ನ ಬದುಕು ಅಂತೇಳಿ ಬದುಕಿದವರ ಬಾಯಿಂದ ಬಂದಂಥ ಮಾತು. ಹೆಚ್ಚಿನ ಕೃಷಿ ಕುಟುಂಬಗಳಲ್ಲಿ ಇದೇ ಇರ್ತದೆ ಪ್ರವೃತ್ತಿ, ಅವರು ಉಳಿತಾಯಕ್ಕೆ ಗಮನ ಕೊಡುವುದೇ ಇಲ್ಲ. ಅದರಿಂದಾಗಿ ಮುಂದೆ ಅವರು ಸಮಸ್ಯೆಗಳಿಗೆ ಸಿಕ್ಕಿ ಹಾಕಿಕೊಳ್ತಾರೆ. ಅದಕ್ಕಾಗಿ ಅವರು ಕೆಲವು ಸಣ್ಣ ಪುಟ್ಟ ನಿಯಮಗಳನ್ನು ಒಂದು ಅನುಸರಣೆ ಮಾಡಿದರೆ ಅದರಿಂದ ಬಹಳ ಸಹಾಯ ಆಗ್ತದೆ. ಆದರೆ ಆ ನಿಯಮಗಳನ್ನು ಅದು ಗೊತ್ತಿಲ್ಲ ಅಂತೇಳಿಲ್ಲ, ಈಗ ನಾನು ಹೇಳುವಂಥದ್ದು ಇದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆದರೆ ಅದನ್ನು ಅನುಸರಣೆ ಮಾಡಲಿಕ್ಕೆ ಒಂದು ದೊಡ್ಡ ಶಿಸ್ತು ಬೇಕಾಗ್ತದೆ. ಈಗ ನಾವು ಬೆಳಿಗ್ಗೆ ಒಂದು 5 ಗಂಟೆಗೆ ಹೇಳುವಂಥದ್ದು ಅಥವಾ 6 ಗಂಟೆಗೆ ಹೇಳುವಂಥದ್ದು, ಪ್ರತಿದಿನ ಹಾಗೆ ಹೇಳುವಂಥದ್ದು, ಅದು ನಾವೊಂದು ಶಿಸ್ತನ್ನು ಅಳವಡಿಸಿಕೊಂಡ್ರೆ ಮಾತ್ರ ಸಾಧ್ಯ. ಇಲ್ಲದಿದ್ದರೆ ಒಂದು 2-3 ದಿನ ಆದ ನಂತರ, ಇವತ್ತು ಒಂದು ಸ್ವಲ್ಪ 1/2 ಗಂಟೆ ನಿಧಾನಕ್ಕೆ ಹೇಳುವ ಅಂತ ನಮ್ಗೆ ಅನ್ನಿಸ್ತದೆ. ಹಾಗೆ ಉಳಿತಾಯ ಮಾಡುವಾಗಲೂ ಈ ಸಲ ಅಲ್ಲ ಮುಂದಿನ ಸಲ ಬೆಳೆ ಬಂದಾಗ ನೋಡುವ ಅಂತ ಅನ್ನಿಸ್ತದೆ. ಅದರ ಜೊತೆಗೆ ನಾವು ನಮ್ಮ ಖರ್ಚು ಎಷ್ಟಾದೀತು ಅಥವಾ ಆದಾಯ ಎಷ್ಟು ಬಂದಿತ್ತು ಅನ್ನೋದರ ಬಗ್ಗೆ ಲೆಕ್ಕಾಚಾರ ಮಾಡದೆ ಸಾಲ ಮಾಡಿ ನಾವು ಖರ್ಚಿಗೆ ಹೊರಡ್ತೇವೆ. ಇದಂತೂ ಬಹಳ ಅಪಾಯದ ಒಂದು ಪ್ರವೃತ್ತಿ ಇದು. ಇರಲಿ, ಈಗ ಉಳಿತಾಯಕ್ಕೆ ಬರುವುದಿದ್ದರೆ, ರೈತರಿಗೆ ಉಳಿತಾಯ ಮಾಡಲಿಕ್ಕೆ ಸಾಧ್ಯ ಉಂಟಾ ಅನ್ನುವ ಪ್ರಶ್ನೆಗೆ ನನ್ನ ಉತ್ತರ ಏನಂತ ಹೇಳಿದರೆ, ಯಾಕಂದ್ರೆ ನಾನು ಇವತ್ತಿಗೂ ರೈತನೇ, ನನ್ನ ತಂದೆ ಮಾಡಿದಂಥ ತೋಟವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಆದರೆ ಅಲ್ಲಿ ಪ್ರತಿಯೊಂದರಲ್ಲಿಯೂ ನಾನು ಲೆಕ್ಕಾಚಾರ ಮಾಡ್ತೇನೆ, ಇಷ್ಟು ಖರ್ಚು ಮಾಡಿದರೆ ಅದರಿಂದ ಎಷ್ಟು ಬಂದಿತ್ತು. ಈಗ ನನಗೆ ಕಳೆದ 1 ವರ್ಷ ತೆಂಗಿನ ಕೊಯ್ಲೇ ಇಲ್ಲ. 2023 ಬೇಸಿಗೆಯ ಹೊಡೆತಕ್ಕೆ ಬಹಳ ಸಣ್ಣ ತೆಂಗಿನ, ನಾವು ಚೆಂಡೆಲು ಅಂತ ಏನು ಹೇಳ್ತೇವೆ, ಅದು ಎಲ್ಲ ಉದುರಿ ಬಿದ್ದು ಹೋಯಿತು. ತೆಂಗಿನ ಮರಗಳಲ್ಲಿ ಅದು ಉತ್ಪತ್ತಿ ಹೇಗೆ ಅಂತೇಳಿದರೆ, ತೆಂಗಿನಕಾಯಿ ಆಗೋದು ಸುಮಾರು ಹೂ ಬಂದಾಗಿನಿಂದ ಅದು 1 ವರ್ಷದ ಒಂದು ಸೈಕಲ್ ಅದು, ಆಯಿತಾ. ಹಾಗಾಗಿ ನನಗೆ 2023-24 ತೆಂಗಿನ ಕೊಯ್ಲೇ ಇಲ್ಲ. ಹೀಗೆ ಯಾವ ಬೆಳೆಯಲ್ಲಿ ಈ ಪರಿಸ್ಥಿತಿ ಆಗಬಹುದು? ಆಮೇಲೆ ಇನ್ನೊಂದು ಏನಂತೇಳಿದರೆ, ಈಗ ಉದಾಹರಣೆಗೆ ಕಬ್ಬಿನ ಬೆಳೆಗಾರರನ್ನು ಉದಾಹರಣೆಗೆ ತೆಗೆದುಕೊಂಡ್ರೆ, ಇದು ನಾನೇ ಹೇಳುವಂಥ ಮಾತಲ್ಲ, ಇದರ ಬಗ್ಗೆ ಅಧ್ಯಯನಗಳಾಗಿದೆ. ಆ ಅಧ್ಯಯನಗಳ ಆಧಾರದಿಂದ ಹೇಳುವುದಿದ್ದರೆ, ಅವರು ಹೇಳ್ತಾರೆ, ಅವರು ಒಮ್ಮೆ ನಾಟಿ ಮಾಡ್ತಾರೆ, ಆಮೇಲೆ 1, 2 ಅಥವಾ 3 ಕೂಳೆ ಬೆಳೆಗಳನ್ನು ತೆಗೀತಾರೆ. ಅಲ್ಲಿವರೆಗೆ ಅವರಿಗೆ ಹೆಚ್ಚಿನ ಕೆಲಸ ಇರುವುದಿಲ್ಲ, ಕೊಯ್ಲು ಮಾತ್ರ ಮಾಡುವಂಥದ್ದು. ಆದರೆ ಅವರು ಅವರ ಆದಾಯದ ಮಿತಿಯನ್ನು ಮೀರಿ ಬಹಳ ಖರ್ಚು ಮಾಡ್ತಾರೆ. ಉದಾಹರಣೆಗೆ ಮದುವೆಗಳಿಗಂತೂ ಅವರು ದುಂದು ವೆಚ್ಚವನ್ನೇ ಮಾಡ್ತಾರೆ ಅಂತೇಳಿ ಇದು ಕೆಲವು ವಿಶ್ವವಿದ್ಯಾನಿಲಯಗಳು ಮಾಡಿದ ಅಧ್ಯಯನದಿಂದ ಕಂಡುಬಂದಂಥ ಇದು ಅಂಶ. ಅದರ ಜೊತೆಗೆ ಸಾಮಾನ್ಯವಾಗಿ ರೈತರಂತೇಳಿ ಅಲ್ಲ, ಭಾರತೀಯರಲ್ಲಿಯೇ ನಾವು ಕೆಲವು, ಅದರಿಂದ ಏನಪ್ಪ ನಮಗೆ ಪ್ರತಿಫಲ ಅನ್ನುವಂಥದ್ದು ಏನೂ ಇಲ್ಲ. ಅಷ್ಟು ಖರ್ಚು ಮಾಡಲೇಬೇಕಂತ ಹೇಳಿ ಕೇಳಿದರೆ ಅದಕ್ಕೆ ಉತ್ತರ ಮಾಡಲೇಬೇಕಂತೇನೂ ಇಲ್ಲ. ನಾನು ಮದುವೆ ಬಗ್ಗೆ ಹೇಳ್ತಾ ಇದ್ದೇನೆ, ಧಾಮ್ ಧೂಮ್ ಅಂತ ಮದುವೆ ಮಾಡಿ ಬರ್ತಾರೆ. ಎಷ್ಟೋ ಜನ ಬ್ಯಾಂಕ್ನಲ್ಲಿ ಲೋನ್ ಸಿಗ್ತದೆ ಅಂತೇಳಿ ಯುವಜನರು ನನ್ನ ಹತ್ರ ಕೇಳುವಾಗ, ಯಾಕೆ ಅಂತ ಕೇಳಿದರೆ ಅವರಿಗೆ ಮದುವೆಗೆ ಅಂತೆ. ಅಲ್ಲರಿ, ಅಷ್ಟು ಯಾಕೆ ನೀವು ಖರ್ಚು ಮಾಡ್ತೀರಿ ಮದುವೆಗೆ? ಅದರ ಅರ್ಧ ಖರ್ಚಿನಲ್ಲಿ ಮದುವೆ ಮುಗಿಸಿ ಉಳಿದದ್ದನ್ನು ನೀವು ಉಳಿತಾಯ ಮಾಡಬಹುದಲ್ಲ ಅಂತ ಹೇಳಿದರೆ, ನೋಡಿ ಆ ಯುವಜನತೆ, ರೈತರಿರಲಿ ಕುಟುಂಬದವರಿರಲಿ ಅಥವಾ ಬೇರೆಯವರಿರಲಿ, ಅವರಿಗೆ ಅನ್ವಯ ಆಗುವಂಥ ಮಾತು. ಆ ಯುವಜನರು ಹೇಳುವಂಥದ್ದು, ಇಲ್ಲ ಸರ್ ಅದರಲ್ಲಿ ನಾವು ಮಾಂಸದ ಊಟ ಕೊಡಬೇಕು, ಆಯಿತಾ, ಎಲ್ಲಿ ಇದೆ ಇದೆಲ್ಲ, ಇದೆಲ್ಲ ನಾವು ಮಾಡಿಕೊಂಡದ್ದು. ಇಂಥ ಸುಳಿಗಳಲ್ಲಿ ಸಿಕ್ಕಿಕೊಂಡು ಈ ಮುಖ್ಯವಾಗಿ ರೈತ ಕುಟುಂಬದವರಿಗೆ ಅವರಿಗೆ ಉಳಿತಾಯ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆಮೇಲೆ ಬಂದಾಗ ಈ ಉದಾಹರಣೆಗೆ, ನಮಗೆ ಒಂದು ಪೇಟೆಗೆ ಹೋಗಿ ಬರಲಿಕ್ಕೆ ಅಥವಾ ಕೃಷಿಯ ಕೆಲಸಗಳಿಗೆ ಬೇಕಾಗಿ ಒಂದು ಜೀಪು ಅಥವಾ ಏನೇ ಇರಬಹುದು, ನಾನು ಚಿಕ್ಕಮಗಳೂರಿನಲ್ಲಿ ಅಲ್ಲಿಯ ಬ್ಯಾಂಕಿನ ಬ್ರಾಂಚಿನಲ್ಲಿ ಒಬ್ಬ ಕೃಷಿ ಅಧಿಕಾರಿ ಆಗಿದ್ದಾಗ ಒಬ್ಬನು ಹೇಳಿದಂಥ ಮಾತು ನನಗೆ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅವರು ಕಾವೇರಿ ಫೋರ್ಡ್ ಕಂಪನಿಯ ಕಾರು ಬೇಕಂತೇಳಿ ಬಂದರು. ಆಗಲೇ ಅದಕ್ಕೆ ಸುಮಾರು ಬಹುಶಃ 8 ಲಕ್ಷ ರೂಪಾಯಿ ಒಂದು ಕಾರಿಗೆ ಇತ್ತು. ಈಗ ಅವರು ಸಾಲ ಕೇಳಿಕೊಂಡು ಬಂದಿದ್ದಾರೆ, ಅವರಿಗೆ ಆದಾಯ ಇದೆ, ನಾನು ಎಲ್ಲ ಲೆಕ್ಕಾಚಾರ ಮಾಡಿ ಸರಿ ಅವರಿಗೆ ಅದನ್ನು ಸಾಲವನ್ನು ತೀರಿಸಲಿಕ್ಕೆ ಆಗ್ತದೆ 5-6 ವರ್ಷಗಳಲ್ಲಿ ಅಂತೇಳಿ ಸಾಲ ಮಂಜೂರಾಯಿತು ಆಯಿತು. ಆಗ ನನಗೆ ತಡಿಲಿಕ್ಕೆ ಆಗದೆ, ಅಂದರೆ ಒಬ್ಬ ರೈತನ ಮಗನಾಗಿ ನಾನು ಹೇಳಿದೆ, ನೋಡಿ ನಿಮ್ಮ ತೋಟಕ್ಕೆ ಹೋಗಿ ಬರಲಿಕ್ಕೆ ಇರುವಂಥ ರಸ್ತೆ ನೋಡಿದರೆ ನಿಮಗೆ ಈ ಕಾವೇರಿ ಫೋರ್ಡ್ನಿಂದ ಅನುಕೂಲ ಆಗೋಗಿ ಕಾಣುವುದಿಲ್ಲ, ಯಾಕೆ ಇದನ್ನು ತಗೊಳ್ತಾ ಇದ್ದೀರಿ ಅಂತ ಕೇಳಿದೆ. ಅಲ್ಲ ಸರ್, ಅದು ಕಂಫರ್ಟ್ ಅಂತ ಹೇಳಿದರು. ನೋಡಿ, ಒಬ್ಬ ಕಾಫಿ ತೋಟಗಾರನ ಮನೆಯ ಯುವಕ ಹೇಳುವಂಥ ಮಾತು ಸರ್ ಅದು ಕಂಫರ್ಟ್ ಅಂತೇಳಿ. ಏನು ಕಂಫರ್ಟ್ ಹೇಳ್ತೀರೋ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂತೇಳಿದರೆ ನೀವು ಕಾರ್ನಲ್ಲಿ ಹೋದರೂ ಜೀಪ್ನಲ್ಲಿ ಹೋದರೂ ಆ ಹೊಂಡಗುಂಡಿಗಳನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಅದೇ ರೀತಿಯಲ್ಲಿ ಹೊಂಡಕ್ಕೆ ಬಿದ್ದುಕೊಂಡೇ ಹೋಗಬೇಕಾಗ್ತದೆ, ಇರಲಿ ಅಂತ ನಾನು ಹೇಳಿದೆ. ನಾನು ಅಲ್ಲಿಗೆ ನಿಲ್ಲಿಸಿದೆ, ಯಾಕೆಂದರೆ ಅವ್ರ ಜೊತೆ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ ಅಂತ ನನಗೆ ಅನಿಸಿದ್ದು. 1 ವರ್ಷದ ನಂತರ ಅವರು ಬಂದು ಇನ್ನೂ ಸಾಲ ಬೇಕು ಅಂತ ಕೇಳಿದರು. ಯಾಕೆ ಅಂತ ಕೇಳಿದೆ. ಸರ್, ಆ ಕಾರಿಗೆ ನಾನು ಕಳೆದ ವರ್ಷ ಲೋನ್ ತಗೊಂಡಿದ್ದೆ, ಅದರೊಂದು ಕಂತು ಕಟ್ಟಲಿಕ್ಕೆ ನನಗೆ ಈಗ ದುಡ್ಡಿಲ್ಲ, ಅದಕ್ಕಾಗಿ ಇನ್ನೊಂದು ಸಾಲ ಮಂಜೂರಿ ಮಾಡಿ ಅಂತ. ನೋಡಿ, ಏನು ಹೇಳಬೇಕು ಇದಕ್ಕೆ? ನಾವು ಇಂಥ ಸುಳಿಗಳಲ್ಲಿ ಸಿಕ್ಕಿ ಹಾಕಿಕೊಳ್ತೇವೆ. ಒಂದು ನಮ್ಮ ಆದಾಯ ಎಷ್ಟು, ಆ ಆದಾಯದಲ್ಲಿ ಉಳಿತಾಯ ಅಂತೇಳಿ ನಾನು ತೆಗೆದಿಡಲೇಬೇಕು. ತೆಗೆದಿಟ್ಟ ನಂತರ ಉಳಿದದ್ದು ಮಾತ್ರ ನನಗೆ ಖರ್ಚು ಮಾಡಲಿಕ್ಕೆ ಇರುವಂಥ ಹಣ, ನನಗೆ ಅದರ ಮೇಲೆ ಮಾತ್ರ ಹಕ್ಕು ಅಂತ ನಾವು ಯೋಚನೆ ಮಾಡಿದರೆ ಮಾತ್ರ ಉಳಿತಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ದರೆ ನಾವು ವರ್ಷದಿಂದ ವರ್ಷಕ್ಕೆ ಖರ್ಚುಗಳನ್ನು ಹೆಚ್ಚು ಮಾಡಿಕೊಂಡು ಕೊನೆಗೆ ನಿಜವಾದ ಒಂದು ಸಮಸ್ಯೆ ಬಂದಾಗ, ತುರ್ತು ಬಂದಾಗ ನಮ್ಮ ಹತ್ರ ಏನೂ ಉಳಿತಾಯ ಇಲ್ಲ ಅಂತೇಳಿ ನಮಗೆ ಆ ಪರಿಸ್ಥಿತಿ ಆಗ್ತದೆ. ಈಗ ನೀವು ಹೇಳಿದ್ರಿ ಉಳಿತಾಯ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಿ ಮಾಡಬೇಕು, ನಮ್ಮ ಖರ್ಚು ವೆಚ್ಚಗಳನ್ನು ಕೂಡ ಯೋಚನೆ ಮಾಡಿ ಮಾಡಬೇಕು. ಈಗ ಉಳಿತಾಯ ಮಾಡುವುದು ಅಂತ ಬರುವಾಗ ಸಾಮಾನ್ಯವಾಗಿ ಕೃಷಿಕರಿಗೆ ಅವಕಾಶಗಳು ಇದ್ರೆ ಯಾವ ತರದಲ್ಲೆಲ್ಲ ಉಳಿತಾಯ ಮಾಡಬಹುದು? ಉದಾಹರಣೆಗೆ ಅಂತ ಹೇಳಿದ್ರೆ ಬ್ಯಾಂಕ್ ಅಲ್ಲಿ ಹೋದಾಗ ಬೇರೆ ಬೇರೆ ತರದ ಉಳಿತಾಯದ ಪದ್ಧತಿಗಳಿದ್ದಾವೆ, ಅದರಲ್ಲಿ ಹೇಗೆ ಉಳಿತಾಯ ಮಾಡಿದ್ರೆ ಹೆಚ್ಚಿನ ಒಂದು ಲಾಭಗಳು ಬರಬಹುದು ಅನ್ನುವಂಥದ್ದು. ಮುಂಚೆ ನಮಗೆ ಈ ಉಳಿತಾಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಇತ್ತು. ಈಗ ನಮ್ಮ ಹತ್ರ ಒಂದು ಮೊಬೈಲ್ ಅನ್ನುವಂಥದ್ದು ಎಲ್ಲರ ಕೈಯಲ್ಲೂ ಹೀಗೆ ಇದೆ, ಅದನ್ನು ನೋಡಿಕೊಂಡು ಅದರಲ್ಲೇ ನಾವು ತಿಳ್ಕೊಳ್ಬೋದು. ಉಳಿತಾಯದ ಹಣವನ್ನು ಎಲ್ಲಿ ಇಡುವುದು ಅಂತ ಪ್ರಶ್ನೆ ಬಂದಾಗ ಬ್ಯಾಂಕ್ಗಳಲ್ಲಿ, ಅದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇರುವಂಥದ್ದು ಬಹಳ ಮುಖ್ಯ. ಅದು ಯಾಕೆ ಅನ್ನೋದಕ್ಕೆ ಒಂದು 2 ಕಾರಣಗಳನ್ನು ನಾನು ಹೇಳ್ತೇನೆ. ಅಲ್ಲಿ ನಾವು ಇಟ್ಟ ಹಣಕ್ಕೆ ಒಂದು ಇನ್ಶೂರೆನ್ಸ್ ಅಂತ ಹೇಳಿದೆ, ಎಲ್ಲ ಹಣಕ್ಕೂ ಅಲ್ಲದಿದ್ದರೂ ಆಯಿತಾ, ಸುಮಾರು 5 ಲಕ್ಷ ರೂಪಾಯಿವರೆಗೆ ಒಂದು ಇನ್ಶೂರೆನ್ಸಿನ ಭದ್ರತೆ ಒಂದು ಅಲ್ಲಿ ಇರ್ತದೆ. ಎರಡನೇದಾಗಿ, ಇವತ್ತು ಬ್ಯಾಂಕ್ನಲ್ಲಿ ನಾನು ಇಟ್ಟ ಹಣ ಅದು ನಾನು ವಾಪಸ್ ತೆಗೆದುಕೊಳ್ಳುವಂಥ ಸಮಯ ಬಂದಾಗ, ಅದು ತುರ್ತಾಗಿ ಅಥವಾ ವಾಯಿದೆ ಮುಗಿದಾಗ ಏನಾದರೂ ಅಡೆತಡೆಗಳಾದರೆ, ತೊಂದರೆಗಳಾದರೆ, ಆಗ ಅಲ್ಲಿ ನಾವು ಯಾರಿಗಾದರೂ ಮೇಲಿನವರಿಗೆ ದೂರು ಕೊಡಲಿಕ್ಕೆ ಆಗ್ತದೆ. ಅದು ಬಿಟ್ಟು ನಾವು ಯಾವುದೋ ಚೀಟಿ ಕಟ್ಟುವಂಥದ್ದು, ಈ ಕುರಿ ಕಟ್ಟುವಂಥದ್ದು, ಊರ್ನವನೇಪ್ಪ ಅವನೇನೋ ಒಂದು ಈಗ ಸ್ಕೀಮ್ ಶುರು ಮಾಡಿದಾನಂತೆ ಅಂತೇಳಿ ಅದಕ್ಕೆ ಹಣ ಹಾಕುವಂಥದ್ದೆಲ್ಲ ಆದರೆ ನಮಗೆ ಈ ಅನುಕೂಲ ಇರುವುದಿಲ್ಲ. ಈಗ ಬ್ಯಾಂಕಿನಲ್ಲಿ ಪ್ರತಿ ಬ್ರ್ಯಾಂಚಿನಲ್ಲಿಯೂ ಅದಕ್ಕೆ ಒಬ್ಬ ಮುಖ್ಯಸ್ಥ ಇರ್ತಾನೆ, ಮ್ಯಾನೇಜರ್ ಅಂತೇಳಿ. ಅವರಿಂದ ನಮಗೆ ಸಮಸ್ಯೆ ಪರಿಹಾರ ಆಗದಿದ್ದರೆ ಅವ್ರನ್ನ ಮೇಲಿನವರಿಗೆ, ವಲಯ ಅಧಿಕಾರಿಗೆ ಅಥವಾ ಬ್ಯಾಂಕಿನ ಜನರಲ್ ಮ್ಯಾನೇಜರಿಗೆ ಬರೀಬಹುದು. ಜನರಲ್ ಮ್ಯಾನೇಜರು ಅಥವಾ ಬ್ಯಾಂಕಿನ ನಾವು ಚೇರ್ಮನ್ ಅಂತೇಳಿ ಯಾರು ಹೇಳ್ತೇವೆ, ಅವರ ಹೆಸರು ವಿಳಾಸ ಇವತ್ತು ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳದ್ದು ಅದು ನಮಗೆ ಆನ್ಲೈನ್ನಲ್ಲೇ ಸಿಗ್ತದೆ, ಒಂದು ನಿಮಿಷದೊಳಗೆ ಪತ್ತೆ ಮಾಡಿಕೊಳ್ಬೋದು. ಹಾಗಾಗಿ ನಮಗೆ ಏನಾದರೂ ತೊಂದರೆ ಆದಾಗ, ನಮಗೆ ನ್ಯಾಯ ಸಿಕ್ಕದೇ ಇದ್ದಾಗ ನ್ಯಾಯವನ್ನು ಪಡೀಲಿಕ್ಕೆ ಅಲ್ಲಿ ಒಂದು ಅವಕಾಶಗಳಿರುತ್ತದೆ ಈ ಕಾರಣಗಳಿಗಾಗಿ. ಮತ್ತು ಇನ್ನೊಂದು ಮುಖ್ಯವಾದದ್ದು ಏನಂತೇಳಿದರೆ, ಅಲ್ಲಿ ಎಲ್ಲರಿಗೂ ಉಳಿತಾಯಕ್ಕೆ ಕೊಡುವ ಬಡ್ಡಿ ಒಂದೇ ರೀತಿ ಇರ್ತದೆ, ನಿಮಗೊಂದು ರೀತಿ ನನಗೊಂದು ರೀತಿ ಅಂತೇಳಿ ಅಲ್ಲಿ ಅಲ್ಲ. ಈ 2-3 ಮುಖ್ಯ ಕಾರಣಗಳಿಗಾಗಿ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಇಡುವಂಥದ್ದು ಭಾಳ ಒಳ್ಳೆಯದು. ಅದಕ್ಕೆ ಸಂವಾದಿಯಾಗಿ ಪೋಸ್ಟ್ ಆಫೀಸ್ನಲ್ಲಿ ಇರುವಂಥ ಯಾವುದೇ ಸ್ಕೀಮ್ನಲ್ಲಿ ಕೂಡ ನಾವು ಹಣವನ್ನು ತೊಡಗಿಸಿಕೊಳ್ಬೋದು. ಅಲ್ಲಿ ಕೂಡ ಎಲ್ಲ ಅದಕ್ಕೆ ಬೇಕಾದಂಥ ನಿಯಮಗಳಿದ್ದಾಗ ಆ ನಿಯಮಗಳು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅನ್ವಯ ಆಗ್ತದೆ. ಆದರೆ ಸಾಮಾನ್ಯವಾಗಿ ಇವತ್ತು ನಾವು ಇಟ್ಟ 100 ರೂಪಾಯಿಗೆ ಎಷ್ಟು ಬಡ್ಡಿ ಸಿಗ್ತದೆ ವಾರ್ಷಿಕ ಬಡ್ಡಿ ಅಂತೇಳಿದರೆ, ಸುಮಾರು 6.25% ವಾರ್ಷಿಕ ಬಡ್ಡಿಯಿಂದ ಶುರು ಮಾಡಿ ಸುಮಾರು 6.75% ವಾರ್ಷಿಕ ಬಡ್ಡಿಯವರೆಗೆ ಇದೆ. ಅಲ್ಲ, ಇದರಿಂದ ಅಲ್ಲಿ ಜಾಸ್ತಿ ಸಿಗ್ತದೆ, ಇಲ್ಲಿ ಜಾಸ್ತಿ ಸಿಗ್ತದೆ ಅಂತೇಳಿ. ನೋಡಿ, ಈಗ ಸುಮಾರು 2 ವಾರದ ಮುಂಚೆ ಒಂದು ಸುದ್ದಿ ಬಂತು. ಒಬ್ಬನು ವರಮಹಾಲಕ್ಷ್ಮಿ ಪೂಜೆಗೆ ಅಂತೇಳಿ ಅವನ ಊರಿನ ಸುತ್ತಮುತ್ತಲಿನವರಿಂದ 5 ಕೋಟಿ ರೂಪಾಯಿ ಚೀಟಿ ಕಟ್ಟಿಸಿಕೊಂಡಿದ್ದಾರೆ. ಅವನ ಈ ಆಮಿಷದ ಜಾಲಕ್ಕೆ ಬಿದ್ದವರಲ್ಲಿ ಹೆಚ್ಚಿನವರು ಮಹಿಳೆಯರೇ. ಈಗ ನೋಡಿ, ಅವರು ಕಷ್ಟಪಟ್ಟು ಉಳಿಸಿದಂತಹ ಹಣ ಒಟ್ಟಿಗೆ 5 ಕೋಟಿ ರೂಪಾಯಿ ಇವತ್ತು ಮಂಗಮಾಯ ಆಗಿದೆ. ಅವನನ್ನು ಎಲ್ಲಿ ಅಂತ ಹುಡುಕಿಕೊಳ್ಳುವಂಥದ್ದು. ಹೀಗೆ ಹಲವಾರು ರೀತಿಯಲ್ಲಿ ನಾವು ಹೆಚ್ಚಿನ ಬಡ್ಡಿಯ ಆಶೆಗೆ ಹೋದರೆ, ಈಗ ಸುಮಾರು 1-20 ವರ್ಷದ ಮುಂಚೆ ಯಾವುದೇ ದಿನಪತ್ರಿಕೆಯನ್ನು ನೋಡಿದ್ದು ಅದರಲ್ಲಿ ಮುಖಪುಟದಲ್ಲಿಯೇ ಸುಮಾರು 1.5 ಪುಟ ಜಾಹೀರಾತುಗಳು, ನಿಮಗೆ 20% ಬಡ್ಡಿ, 22% ವಾರ್ಷಿಕ ಬಡ್ಡಿ, 25% ವಾರ್ಷಿಕ ಬಡ್ಡಿ ಅಂತೇಳಿ. ಫೈನಾನ್ಸ್ ಅಂತೇಳಿ ಇರ್ಬೋದು, ಬೇರೆ ಎಂಥದ್ದೋ ಹೆಸರಿನಲ್ಲಿ ಇರ್ಬೋದು, ಇಂಥದ್ದು ತುಂಬ ಎಲ್ಲ ಬಂದಿತ್ತು. ಅವೆಲ್ಲ ಕಾಣದಂತೆ ಮಾಯವಾದವು. ಆದರೆ ಇಲ್ಲೆಲ್ಲ ನಾವು ಆಲೋಚನೆ ಮಾಡಿಕೊಳ್ಳಬೇಕಾದದ್ದು ಏನಂತ ಹೇಳಿದರೆ, ಇವತ್ತು ಭಾರತದಲ್ಲಿ ಮುಖ್ಯವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಶುರು ಮಾಡಿ ಕೆಲವು ದೊಡ್ಡ ದೊಡ್ಡ ಬ್ಯಾಂಕ್ಗಳಿದ್ದಾವೆ, ಎರಡು ಮೂರು ಬ್ಯಾಂಕ್ಗಳನ್ನು ಒಟ್ಟು ಮಾಡಿ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಒಂದು ಐದಾರು ಇದ್ದಾವೆ. ಅಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಬಡ್ಡಿಯನ್ನು ಕೊಡ್ತದೆ ಮತ್ತು ಅವರ ಎಲ್ಲ ಸ್ಕೀಮ್ಗಳ ವಿವರಗಳು ನಮಗೆ ಲಭ್ಯವಾಗಿರ್ತದೆ. ಮುದ್ರಿತ ಬೇಕಂತ ಹೇಳಿದರೆ ಅವರು ಮುದ್ರಿತ ನಿಯಮಗಳನ್ನು ಕೊಡ್ತಾರೆ. ಆ ನಿಯಮಗಳು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರ್ತದೆ. ಒಂದು ಎಲ್ಲದಕ್ಕೂ ಅಲ್ಲಿ ಬ್ಯಾಂಕ್ಗಳ ಎಲ್ಲ ವ್ಯವಹಾರಗಳಿಗೂ ಒಂದು ನಿಯಮ ಅಂತ ಇರ್ತದೆ. ಆ ನಿಯಮದ ಪ್ರಕಾರವೇ ಎಲ್ಲವೂ ನಡೆಯುವಾಗ ಅವರಿಗೆ ಮತ್ತು ರಿಸರ್ವ್ ಬ್ಯಾಂಕಿನ ಅವರ ಮೇಲೆ ಬೇರೆ ಬೇರೆ ರೀತಿಯ ತನಿಖೆಗಳು ಆಡಿಟಿಂಗು ಎಲ್ಲ ಇರ್ತದೆ. ಹೀಗೆಲ್ಲ ಇರುವ ಕಾರಣ ನಾವು ಅಲ್ಲಿ ಬಹಳ ಧೈರ್ಯದಿಂದ ನಮ್ಮ ಉಳಿತಾಯವನ್ನು ಇಡಬಹುದು. ಯಾಕಂದರೆ ಅದು ಏನಿದ್ರೂ ನಮ್ಮದು ಕಷ್ಟದ ದುಡ್ಡು ಮತ್ತು ಅಲ್ಲಿ ಇಷ್ಟು ವ್ಯವಸ್ಥಿತವಾಗಿ ಹಣದ ವ್ಯವಹಾರ ಮಾಡುವವರಿಗೆ 6.25% ಅಥವಾ ಹೆಚ್ಚಂದರೆ 6.75% ಬಡ್ಡಿ, ವಾರ್ಷಿಕ ಬಡ್ಡಿ ಅದಕ್ಕಿಂತ ಜಾಸ್ತಿ ಕೊಡಲಿಕ್ಕೆ ಆಗುವುದಿಲ್ಲ ಅಂದಾದಾಗ, ಇಂಥ ಯಾವುದೇ ನಿಯಮ ಇಲ್ಲದೆ ಹಿಂದೆ ಮುಂದೆ ಇಲ್ಲದೆ ಯಾವುದೋ ಒಂದು ಹಣಕಾಸಿನ ಸಂಸ್ಥೆ ಶುರು ಮಾಡಿ ನಾವು ನಿಮಗೆ 20% ಬಡ್ಡಿ ಕೊಡ್ತೇವೆ, 22% ಬಡ್ಡಿ ಕೊಡ್ತೇವೆ ಅಂತೇಳಿ ಎಲ್ಲ ಹೇಳಿದರೆ ಅದು ಪೂರ ಅದು ಜನರಿಗೆ ಮೋಸ ಮಾಡುವಂಥ ವಿಷಯವೇ ಹೊರತು ಹಾಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಎಲ್ಲರೂ ಬಹಳ ಪುರಾತನ ಅಲ್ಲದಿದ್ದರೆ ಇತ್ತೀಚೆಗಿನ ಚರಿತ್ರೆಯಿಂದ ಆದರೂ ನಾವು ಪಾಠ ಕಲಿಯಬೇಕು. ಹಾಗಾಗಿ ಬ್ಯಾಂಕುಗಳಲ್ಲಿ ಅಥವಾ ಪೋಸ್ಟ್ ಆಫೀಸ್ಗಳಲ್ಲಿ ಇಡುವಂಥದ್ದು ಭಾಳ ಸುರಕ್ಷಿತ ಮತ್ತು ಅದರಿಂದ ನಮಗೆ ನಿಯಮಿತವಾಗಿ ಹಣವನ್ನು ಪಡಿತಾ ಇರಲಿಕ್ಕೆ ಸಾಧ್ಯ ಇದೆ. ಈಗ ಬ್ಯಾಂಕ್ಗಳಲ್ಲಿ ನಮಗೆ ನಾವು 1,00,000 ರೂಪಾಯಿಯನ್ನು ಉಳಿತಾಯವಾಗಿ ಅಲ್ಲಿ ಯಾವುದೋ ಒಂದು ನೆರಕು ಠೇವಣಿ ಅಂತೇಳಿ ಹೇಳ್ತೇವೆ, ಅಂದರೆ ನಿರ್ದಿಷ್ಟ ಅವಧಿಗೆ ಇಡುವಂತಹ ಠೇವಣಿ ಅದು. ಅದಕ್ಕೆ ತಿಂಗಳು ತಿಂಗಳು ಬಡ್ಡಿ ಬೇಕಂತೇಳಿದರೆ ಅವರು ತಿಂಗಳು ತಿಂಗಳು ಕೊಡುವಂಥ ವ್ಯವಸ್ಥೆ ಇದೆ. ಸಾಮಾನ್ಯವಾಗಿ 3 ತಿಂಗಳಿಗೊಮ್ಮೆ ಬಡ್ಡಿ ತಗೊಳ್ಳುವಂಥವರೇ ಜಾಸ್ತಿ. 3 ತಿಂಗಳಿಗೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಬಡ್ಡಿ ಕೊಡುವಂಥ ವ್ಯವಸ್ಥೆ ಅಲ್ಲಿ ಇರ್ತದೆ. ಪೋಸ್ಟ್ ಆಫೀಸ್ನಲ್ಲಿಯೂ ಹಾಗೆ ಬೇರೆ ಬೇರೆ ಅವರದು ಯೋಜನೆಗಳಿದ್ದಾವೆ, ಅದರಲ್ಲಿ ಸಮೇತ ನಮಗೆ ಹೀಗೆ ಸಿಗುವಂಥದ್ದು ಮಾಡ್ಬೋದು. ಇದು ಎಲ್ಲವೂ ಅಲ್ಲದೆ ಇನ್ನೊಂದು ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿದೆ ಇವತ್ತು. ಆ ಮ್ಯೂಚುವಲ್ ಫಂಡ್ಸ್ನಲ್ಲಿ ಸಮೇತ ಹಾಕುವಂಥ ಹಣಕ್ಕೆ ಎಲ್ಲ ರೀತಿಯ ನಿಯಮಗಳು ಇರ್ತದೆ. ಅವುಗಳ ಮೇಲೆ ಸೆಬಿ ಅನ್ನುವಂಥ ಸಂಸ್ಥೆ, ರಿಸರ್ವ್ ಬ್ಯಾಂಕ್ ಇದ್ದ ಹಾಗೆ ಈ ಮ್ಯೂಚುವಲ್ ಫಂಡ್ಗಳಿಗೆ ಸೆಬಿ ಅನ್ನುವಂಥ ಸಂಸ್ಥೆ ಎಲ್ಲ ಇರ್ತದೆ, ಅವ್ರದ್ದು ಕಣ್ಗಾವಲಿರ್ತದೆ. ಹಾಗಾಗಿ ಅಲ್ಲಿ ಕೂಡ ಇಡಬಹುದು. ನಾವು ಇದರ ಬಗ್ಗೆ ತಿಳಿಬೇಕಂತ ಹೇಳಿದರೆ ಇವತ್ತು ಆನ್ಲೈನ್ನಲ್ಲಿ ತಿಳ್ಕೊಳ್ಬೋದು ಅಥವಾ ಇದರ ಬಗ್ಗೆ ಅನುಭವ ಪಡೆದವರು 100,000 ಜನರಿದ್ದಾರೆ, ಅವರಿಂದ ತಿಳ್ಕೊಂಡು ಕೊನೆಗೆ ನಾವು ಒಂದು ನಿರ್ಧಾರಕ್ಕೆ ಬಂದು ಇಡಬಹುದು. ಒಂದೇ ಕಡೆ ಎಲ್ಲವನ್ನು ಇಡುವುದಕ್ಕಿಂತ ಸ್ವಲ್ಪ ಒಂದು 100,000 ಒಂದು 500,000 ರೂಪಾಯಿ ಇದ್ದರೆ 2-3 ಲಕ್ಷ ರೂಪಾಯಿಯನ್ನು ಬ್ಯಾಂಕ್ನಲ್ಲಿ, ಉಳಿದ 1-2 ಲಕ್ಷ ರೂಪಾಯಿಯನ್ನು ಪೋಸ್ಟ್ ಆಫೀಸ್ನಲ್ಲಿ. ಹೀಗೆ ಡೋಂಟ್ ಕೀಪ್ ಆಲ್ ದ ಎಕ್ಸ್ ಇನ್ ಒನ್ ಬಾಸ್ಕೆಟ್ ಅಂತೇಳಿ ಹೇಳ್ತಾರೆ, ಅಂದರೆ ಒಂದೇ ಬುಟ್ಟಿಯಲ್ಲಿ ನಿಮ್ಮ ಎಲ್ಲ ಮೊಟ್ಟೆಗಳನ್ನು ಮರಿಯಾಗಲಿ ಅಂತೇಳಿ ಒಂದೇ ಬುಟ್ಟಿಯಲ್ಲಿ ಇಡಬೇಡಿ ಅನ್ನುವಂಥದ್ದು. ಅದು ಒಂದು ಬಹಳ ಮುಖ್ಯವಾದಂಥ ಸೂತ್ರ. ಇದನ್ನು ನಾವು ಅನುಸರಣೆ ಮಾಡಿದರೆ ನಮ್ಮ ಉಳಿತಾಯ ಸುರಕ್ಷಿತವಾಗಿರ್ತದೆ ಮತ್ತು ನಮಗೆ ಅಗತ್ಯ ಇದ್ದಾಗ ಅದು ನಮ್ಮ ಕೈಗೆ ಸಿಗುವ ಹಾಗೆಯೂ ಆಗ್ತದೆ. ನೀವು ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ನಲ್ಲಿ ಎಲ್ಲ ವ್ಯವಹಾರಗಳ ಬಗ್ಗೆ ಮಾಹಿತಿ ಲಭ್ಯ ಇದೆ. ಈ ಆನ್ಲೈನ್ ವ್ಯವಹಾರದಲ್ಲಿ ಮಾಹಿತಿ ಲಭ್ಯ ಇರೋದ್ರಿಂದ ಸಾಮಾನ್ಯವಾಗಿ ಹಳ್ಳಿಗರು ಕೂಡ ಈಗ ಸ್ವಲ್ಪ ತುಂಬಾ ರೀತಿಯಲ್ಲಿ ಇದರ ಬಗ್ಗೆ ಜ್ಞಾನವನ್ನ ಪಡೆದಿದ್ದಾರೆ. ಕೆಲವು ದಶಕಗಳ ಹಿಂದೆಯಿಂದ ಷೇರು ಮಾರುಕಟ್ಟೆ ಅನ್ನುವಂಥದ್ದು ತುಂಬಾ ಒಂದು ಅದರಲ್ಲಿ ಹಣ ತೊಡಗಿಸುವುದು ತುಂಬಾ ಒಳ್ಳೆಯದು ಅಥವಾ ಅದು ಒಂದು ಲಾಭದಾಯಕ ಅನ್ನುವಂಥ ಒಂದು ಯೋಚನೆ ಇದೆ. ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸುವುದು ಎಷ್ಟರ ಮಟ್ಟಿಗೆ ಲಾಭದಾಯಕ? ಷೇರು ಮಾರುಕಟ್ಟೆಯಲ್ಲಿ ನಾವು ಹಣ ಹಾಕಿದರೆ ಅದರಿಂದ ತುಂಬ ಲಾಭ ಆಗಲಿಕ್ಕೆ ಸಾಧ್ಯತೆ ಇದೆ. ಪುನಃ ಹೇಳ್ತೇನೆ, ಸಾಧ್ಯತೆ ಇದೆ, ಆದರೆ ಸಿಕ್ಕೇ ಸಿಗ್ತದೆ ಅನ್ನುವಂಥದ್ದಿಲ್ಲ. ಇವತ್ತು ನಾವು ಷೇರು ಮಾರುಕಟ್ಟೆಯಲ್ಲಿ ವ್ಯವಹಾರ ಮಾಡುವಂಥ ಒಂದು 100 ಜನರನ್ನು ಮಾತಾಡಿಸಿದರೆ ಅದರಲ್ಲಿ ಒಂದು 15-20 ಜನ 100 ಜನರಲ್ಲಿ ನನಗೆ ತುಂಬ ಲಾಭ ಆಗಿದೆ ಅಂತ ಹೇಳ್ಬೋದು, ಆಯಿತಾ. ಇನ್ನೂ ಒಂದು 15-20 ಜನ ನನಗೆ ತುಂಬ ನಷ್ಟ ಆಯಿತು ಅಂತ ಹೇಳ್ಬೋದು. ಉಳಿದ ಕೆಲವರಿದ್ದಾರೆ ನೋಡಿ, ಅವರಿಗೆ ನಷ್ಟ ಆಯಿತು ಅಂತ ಹೇಳಲಿಕ್ಕೆ ಸ್ವಲ್ಪ ನಾಚಿಕೆ ಆಗ್ತದೆ, ಅವರು ಹೇಳುವುದಿಲ್ಲ. ಹಾಗಾಗಿ ನಾವು ಮೌನಂ ಸಮ್ಮತಿ ಲಕ್ಷಣಂ, ಅವರಿಗೂ ಲಾಭ ಆಗಿರಬೇಕು, ಅವ ಬಾಯಿ ಬಿಡುವುದಿಲ್ಲ ಅಥವಾ ಅಂತೇಳಿ ನಾವು ಎಣಿಸಿಕೊಂಡು ಷೇರು ಮಾರುಕಟ್ಟೆಗೆ ಹೋದರೆ ಅದು ಬಹಳ ರಿಸ್ಕ್, ಅದು ಅದರಲ್ಲಿ ಅಪಾಯ ಸಾಧ್ಯತೆ ತುಂಬ ಇದೆ. ಈಗ ಉದಾಹರಣೆಗೆ ಸಿಲ್ವರ್ ಲೈನ್ ಅನ್ನುವಂಥ ಕಂಪನಿ ಒಂದು ದಿನ ರಾಕೆಟ್ ಹೋದಾಗೆ ಅದರ ಬೆಲೆ ಮೇಲಕ್ಕೆ ಹೋಗ್ತಾ ಇತ್ತು. ಇದು 2000-2001 ಅವಧಿಯಲ್ಲಿ ಆದಂಥದ್ದು. ಅದಕ್ಕೆ ಹಣ ಹಾಕಿದವರು ಎಷ್ಟು ಜನ ಎಷ್ಟು ಲಕ್ಷ ಹಣವನ್ನು ಕಳೆದುಕೊಂಡ್ರು ಅಂತೇಳಿ ಈಗ ಒಂದು ನೆನಪಿಗೆ ಬಂತು, ಅದನ್ನು ಉದಾಹರಣೆಯಾಗಿ ಕೊಟ್ಟಿದ್ದೇನೆ. ಹಾಗಾಗಿ ಎಲ್ಲ ಕಂಪನಿಗಳ ಷೇರುಗಳಿಗೆ ನಾವು ಹಣವನ್ನು ಹೂಡಿಕೆ ಮಾಡಿದರೆ ಅದರಿಂದ ನಮಗೆ ಲಾಭ ಆಗ್ತದೆ ಆಗಿಯೇ ಆಗ್ತದೆ ಅನ್ನುವಂಥದ್ದಲ್ಲ. ಆದರೆ ಅಲ್ಲಿ ಒಂದು ಸೂತ್ರ ಏನಂತೇಳಿದರೆ 3-10 ವರ್ಷ ನಾವು ಕಾಯಲಿಕ್ಕೆ ನಾವು ತಯಾರಿದ್ದರೆ ಬೇರೆ ಬೇರೆ ಕಾರಣಗಳಿಗಾಗಿ ನಾವು ಹಾಕಿದ ಶಾರಿಗೆ ಅಲ್ಲಿ ಬೋನಸ್ ಶಾರ್ ಅಂತೇಳಿ ಬರ್ತದೆ. ಅಂದರೆ ನಾವು ಮತ್ತೆ ಹಣ ಪೂರ್ತಿ ಕೊಡದೆ ಅಥವಾ ಸ್ವಲ್ಪ ಕೊಟ್ಟು ಅಥವಾ ಏನು ಕೊಡದೆ ನಮಗೆ ಹೆಚ್ಚಿಗೆ ಶಾರ್ಗಳು ಸಿಗುವಂಥದ್ದು, ಇಂಥ ಕಾರಣಗಳಿಂದಾಗಿ ಎಲ್ಲ ನಮ್ಮ ಶಾರ್ಗಳ ಸಂಖ್ಯೆ ಜಾಸ್ತಿಯಾಗಿ ನಮಗೆ ಹೆಚ್ಚಿಗೆ ಹಣ ಆಗುವ ಸಾಧ್ಯತೆಗಳೆಲ್ಲ ಇರ್ತದೆ. ಆದರೆ ಈಗ ಈಜು ಗೊತ್ತಿಲ್ಲದವನು ಸಮುದ್ರಕ್ಕೆ ಹೇಗೆ ಒಂದೇ ಸಲ ಹಾರಬಾರ್ದು, ಹಾಗೆ ಈ ಶೇರು ಮಾರುಕಟ್ಟೆಯ ಬಗ್ಗೆ ಕನಿಷ್ಠ ಪಕ್ಷ ಒಂದು ವರ್ಷ ಅಧ್ಯಯನ ಮಾಡಬೇಕು. ಮಾಡಿದ ನಂತರ ಅದರಲ್ಲಿ ಹಣ ತೊಡಗಿಸುವ ಬಗ್ಗೆ ನಾವು ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೆಯದು ಅಂತ ಹೇಳುವಂಥದ್ದು ನನ್ನ ಸಲಹೆ. ಯಾಕೆಂತೇಳಿದರೆ ಇವತ್ತು ಎಷ್ಟೋ ಜನ ಅಡಿಕೆಯಲ್ಲಿ ಲಾಭ ಆಗ್ತದೆ ಅಥವಾ ರಾಂಬುಟನ್ನಲ್ಲಿ ಲಾಭ ಆಗ್ತದೆ, ಒಂದೇ ಸಲ 4-5 ಎಕರೆಯಲ್ಲಿ ಹಾಕಿ ಕೊನೆಗೆ ತಲೆ ಚಚ್ಚಿಕೊಳ್ತಾರೆ. ಅಂಥದ್ದೇ ತಪ್ಪು ಇಲ್ಲಿ ಆಗಬಾರ್ದು. ಈಗ ಇದರ ಬದಲಾಗಿ ಏನು ಮಾಡ್ಬೋದಿತ್ತು, ಅವರು ಸ್ವಲ್ಪ 20 ಸೆನ್ಸ್ ಜಾಗದಲ್ಲಿ ಅಥವಾ 10 ಗುಂಟೆ ಜಾಗದಲ್ಲಿ ಒಂದು ಬೆಳೆಯನ್ನು ಬೆಳೆಸಿ ಅದರದ್ದು ಏನು ಅನುಕೂಲ ಅನಾನುಕೂಲ ನೋಡಿ ಮತ್ತೆ ಮುಂದೆ ಹೆಜ್ಜೆ ಇಟ್ಟಿದ್ರೆ ಒಳ್ಳೆಯದಿತ್ತು. ಶೇರ್ ಮಾರುಕಟ್ಟೆಯಲ್ಲಿಯೋ ಹಾಗೆ ಒಂದು 10,000 ರೂಪಾಯಿಯನ್ನು ಬೇಕಾದ್ರೆ ಬದಿಗೆ ಇಟ್ಟು ಅದನ್ನು ಬೇರೆ ಬೇರೆ ಶೇರ್ಗಳಲ್ಲಿ ಸ್ವಲ್ಪ ಸ್ವಲ್ಪವೇ ತೊಡಗಿಸಿಕೊಂಡು ಹೇಗೆ ಆಗ್ತದೆ ಅಂತ ನೋಡಿಕೊಂಡು ಮುಂದೆ ಹೆಡ್ಡೆ ಇಡುವಂಥದ್ದು ಒಳ್ಳೆಯದು. ಯಾಕಂದರೆ ಇವತ್ತು ಎಷ್ಟೋ ಜನ ಇದ್ದಾರೆ, ಬೆಳಿಗ್ಗೆ ಹಣ ಹೂಡಿಕೆ ಮಾಡ್ತಾರೆ, ಸಂಜೆ ಅವರು ಖರೀದಿ ಮಾಡಿದಂಥ ಶೇರ್ಗಳನ್ನು ಆ ಶೇರ್ಗಳನ್ನು ಅವರ ಹೆಸರಿಗೆ ವರ್ಗಾವಣೆ ಮಾಡಿಸಿಕೊಳ್ಳದೆ ಸಂಜೆ ಒಳಗೆ ಮಾರಾಟ ಮಾಡಿ ಲಾಭ ಮಾಡಿಕೊಳ್ತಾರೆ. ಪ್ರತಿದಿನ ಹೀಗೆ 1,000 ರೂಪಾಯಿ ಲಾಭ ಮಾಡಿಕೊಂಡ್ರೆ ತಿಂಗಳಿಗೆ ನನಗೆ 30,000 ರೂಪಾಯಿ ಲಾಭ ಆಯ್ತು ಅಂತ ಹೇಳಿ ಹೇಳ್ತಾರೆ. ಆದರೆ ಬೇರೆ ಯಾವುದೇ ಕೆಲಸ ಇಲ್ಲ. ಆ ಶೇರ್ ಮಾರ್ಕೆಟ್ನ ಬೇರೆ ಬೇರೆ ಶೇರ್ಗಳ ಬೆಲೆ ಹೇಗೆ ಮೇಲೆ ಕೆಳಗೆ ಹೋಗ್ತಾ ಉಂಟು, ಪ್ರತಿ ಗಂಟೆಗೊಮ್ಮೆ ಅಲ್ಲ ಪ್ರತಿ ನಿಮಿಷಕ್ಕೆ ಅಂತ ಆ ಸ್ಕ್ರೀನ್ನ ಎದುರು ಕೂತ್ಕೊಂಡು ನೋಡ್ಲಿಕ್ಕೆ ಪುರುಸುತ್ತಿರುವವರಿಗೆ ಮಾತ್ರ ಇದೆಯಲ್ಲ ಆದಿತ್ತು ವಿನಃ, ಇಲ್ಲದಿದ್ದರೆ ಅವನು ತಿಂಗಳಿಗೆ 30,000 ಲಾಭ ಮಾಡಿಕೊಂಡ ನಾನು ಮಾಡಿಕೊಳ್ತೇನೆ ಅಂತೇಳಿ ಹೊರಟರೆ ಅದರಿಂದ ಪ್ರಯೋಜನ ಆಗಲಿಕ್ಕಿಲ್ಲ. ನಮ್ಮ ಬೇರೆ ಕೆಲಸಗಳ ಗತಿ ಏನು? ಹಾಗಾಗಿ ಶೇರ್ ಮಾರ್ಕೆಟ್ನಲ್ಲಿ ಮೋಸ ಬೀಳಲಿಕ್ಕೆ ಎಷ್ಟು ಅವಕಾಶಗಳಿದ್ದಾವೆ, ಲಾಭ ಮಾಡಿಕೊಳ್ಳಲಿಕ್ಕೆ ಕೂಡ ಅವಕಾಶಗಳಿದ್ದಾವೆ. ಆದರೆ ತುಂಬ ಅಂದರೆ ತುಂಬ ಜಾಗ್ರತೆ ಬೇಕು. ಒಂದೇ ಸಲ ನನ್ನ ಎಲ್ಲ ಉಳಿತಾಯವನ್ನು ಅಥವಾ ನನ್ನ ಉಳಿತಾಯದ ಅರ್ಧ ಭಾಗವನ್ನು ಅಲ್ಲಿ ಹಾಕ್ತೇನೆ. ಯಾಕೆಂತೇಳಿದರೆ ಈಗ BSE ಅಂತೇಳಿ ನಾವು ಹೇಳ್ತೇವೆ, ಮುಂಬೈ ಶೇರ್ ಮಾರುಕಟ್ಟೆಯ ಇಂಡೆಕ್ಸ್ ಅಂತೇಳಿ ಹೇಳ್ತೇವೆ, ಅದು ಈಗ 24,000 ಅಥವಾ ಅದರಿಂದ ಗಡಿ ದಾಟಿದೆ. ಈಗ ಒಂದು 5-6 ವರ್ಷದ ಮುಂಚೆ ಅದು 15,000 ಆಸುಪಾಸಿನಲ್ಲಿತ್ತದು, ಹೀಗೆ ಅದು ಏರುವುದನ್ನು ನೋಡಿ. ಆದರೆ ನಾವೆಲ್ಲ ನೆನಪಿಟ್ಟುಕೊಳ್ಳಬೇಕು, ಆ BSE ಇಂಡೆಕ್ಸ್, ಆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇಂಡೆಕ್ಸ್ ಅಂತ ಹೇಳುವಂಥದ್ದು ಆಯ್ದ ಕೆಲವು ಶೇರುಗಳ ಅದು ಬೆಲೆಯ ಸೂಚ್ಯಂಕ ಹೊರತು ಎಲ್ಲ ಶೇರುಗಳದ್ದಲ್ಲ. ಅದನ್ನು ನೋಡಿ, ಯಾಕೆಂದರೆ ಇವತ್ತು ಇನ್ಫೋಸಿಸ್ ಅನ್ನುವ IT ಕಂಪನಿಯ ಶೇರಿಗೆ ತುಂಬ ಬೆಲೆ ಜಾಸ್ತಿ ಆಗುವ ಸಾಧ್ಯತೆ ಇದೆ ಅಂತೇಳಿ ಅದನ್ನು ತಗೊಳ್ಬೇಕಂತ ಹೇಳಿದರೆ ಒಂದು ಶೇರಿಗೆ 1,000 ರೂಪಾಯಿಗಳನ್ನು ಕೊಡಬೇಕು, ಇದು ಆಗು ಹೋಗುವಂಥದ್ದಲ್ಲ. ಹಾಗಾಗಿ ಅದರ ಬಗ್ಗೆ ಅಧ್ಯಯನ ಮಾಡಿ, ಒಂದು ವರ್ಷ ಅಧ್ಯಯನ ಮಾಡಿ ಅದರ ಹಿಂದೆ ಮುಂದೆ ಎಲ್ಲ ತಿಳ್ಕೊಂಡು ಮತ್ತೆ ಆ ಜಾರು ಬಂಡಿಗೆ ಕಾಲಿಡುವಂಥದ್ದು ಒಳ್ಳೆಯದು ಅಂತ ನನಗೆ ಅನ್ನಿಸ್ತದೆ. ಈಗ ಸಾಮಾನ್ಯವಾಗಿ ಹಳ್ಳಿಯವರಿಗೆ ಎಷ್ಟು ದುಡ್ಡು ಸಿಗ್ತದೋ ಅವರು ಸಾಲವೂ ಕೂಡ ಮಾಡ್ತಾರೆ ಅಂತ ಹೇಳಿದ್ರೆ ಸಾಲ ಮಾಡಬೇಕಾದ್ದು ಅನಿವಾರ್ಯ. ಈ ಸಾಲ ಮಾಡುವಾಗ ಅವರು ಕೆಲವು ಸಲ ಕೆಲವು ಸುಳಿಗಳಿಗೆ ಸಿಕ್ಕಾಕ್ಕೊಳ್ತಾರೆ ಬೇರೆ ಬೇರೆ. ಈ ಸಾಲವನ್ನು ಸುರಕ್ಷಿತವಾಗಿ ಸಾಲ ಪಡೆಯುವುದು ಮತ್ತು ಮರುಪಾವತಿ ಮಾಡುವುದು ಹೇಗೆ ಅನ್ನುವಂಥದ್ದು? ಯಾವುದೇ ಬೆಳೆ ಬೆಳೆಯುವಾಗ ಅದರಿಂದ ಎಷ್ಟು ಫಸಲು ಬಂದಿತ್ತು, ಆ ಫಸಲನ್ನು ಮಾರಿ ನನಗೆ ಎಷ್ಟು ಆದಾಯ ಬಂದಿತ್ತು ಅಂತ ಒಂದು ಅಂದಾಜು ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಕೆಲವು ಸಲ ಈ ಅಂದಾಜಿನಲ್ಲಿ ಸಮೇತ ನಾವು ಲೆಕ್ಕ ತಪ್ಪಿ ಹೋಗ್ತೇವೆ. ಯಾಕಂತ ಹೇಳಿದರೆ ಷೇರು ಮಾರುಕಟ್ಟೆ ಹಾಗೆ ಕೃಷಿ ಕೂಡ ಯಾವ ರೀತಿ ಕೆಲವೊಮ್ಮೆ ಜೂಜ್ ಆಗ್ತದೆ ಅನ್ನೋದಕ್ಕೆ ನಾನು ಕೊಡಲಿಕ್ಕೆ ಇಷ್ಟಪಡುವಂಥ ಒಂದು ಉದಾಹರಣೆ ವ್ಯಾನಿಲ್ಲಾ. ವ್ಯಾನಿಲ್ಲಕ್ಕೆ ಒಂದು ಒಳ್ಳೆ ಬೆಲೆ ಬಂತು, ಅದರ ಹಿಂದೆ ಬಿದ್ದು ಬಿಟ್ಟರು ಜನ. ವ್ಯಾನಿಲ್ಲ ಅನ್ನೋದು ಏನು? ಅದು ಒಂದು ಕಾಡು ಬಳ್ಳಿ. ಒಂದು ತೆಂಗಿನ ಮರದ ಬುಡದಲ್ಲಿ ಒಂದು ವ್ಯಾನಿಲ್ಲ ಬಳ್ಳಿಯನ್ನು ನೆಟ್ಟರೆ ಒಂದು ವರ್ಷದಲ್ಲಿ ಅದು ತೆಂಗಿನ ಮರದ ತುದಿಯವರೆಗೆ ಹೋಗ್ತದೆ. ಅಂಥ ಕಾಡು ಬಳ್ಳಿಗೆ ಇವರು ಏನು ಎಗ್ರೋ ನೆಟ್ ಹಾಕಿ ಅದಕ್ಕೊಂದು ಬೇರೆ ಮನೆ ಮಾಡಿಕೊಟ್ಟರು, ಅದಕ್ಕೆ ನೀರು ಸಿಂಪಡಣೆ ಮಾಡಲಿಕ್ಕಾಗಿ ಆ ಮಿಸ್ಟರ್ಗಳನ್ನು ಹಾಕಿಕೊಂಡರು, ಅದಕ್ಕೆ ಹೆಚ್ಚು ಏರು ಮಡಿ ಬೇಕು ಅಂತೇಳಿ ಏರು ಮಡಿಗೆ ಬೇಕಾಗಿ ಖರ್ಚು ಮಾಡಿದರು. ಆ ಒಂದೂವರೆ ಎರಡು ವರ್ಷದಲ್ಲಿ ವ್ಯಾನಿಲ್ಲದಿಂದ ಭಾಳ ಜನ ದುಡ್ಡು ಮಾಡಿಕೊಂಡ್ರು. ಆದರೆ ನಿಜವಾಗಿ ದುಡ್ಡು ಮಾಡಿಕೊಂಡದ್ದು ಯಾರಂತ ಹೇಳಿದರೆ ವ್ಯಾನಿಲ್ಲ ಬಳ್ಳಿಗಳನ್ನು ಮಾರಿದವರು. 1 ಮೀಟರ್ ಬಳ್ಳಿಯನ್ನು 80 ರೂಪಾಯಿಂದ 120 ರೂಪಾಯಿವರೆಗೆ ಮಾರಿದವರು ಮತ್ತು ಆ ರೀತಿ ದುಡ್ಡು ಮಾಡಿಕೊಂಡವರು ನನಗೆ ಗೊತ್ತಿದೆ. ಉಳಿದವರೆಲ್ಲ ಏನು ವ್ಯಾನಿಲ್ಲ ಮಾಡಿ ಅದರ ರಕ್ಷಣೆಗಾಗಿ ನಾಯಿಗಳನ್ನು ಸೆಕ್ಯೂರಿಟಿಯವರನ್ನು CC ಕ್ಯಾಮರಾಗಳನ್ನು ಇಟ್ಟವರ ಕಥೆಯೆಲ್ಲ ಕೇಳಿದರೆ ಇದು ಕೃಷಿಯಲ್ಲಿ ರೈತರು ಮಾಡ್ತಾ ಇರುವಂಥದ್ದು ಇದೇ ಒಂದು ದೊಡ್ಡದು, ಮುಂದಾಲೋಚನೆ ಮಾಡುವುದಿಲ್ಲ. ಯಾಕೆ ವ್ಯಾನಿಲ್ಲಕ್ಕೆ ಬೆಳೆ ಜಾಸ್ತಿ ಆಯಿತಂತ ಹೇಳಿದರೆ, ಅಂದರೆ ಈ ರೀತಿಯಲ್ಲಿ ನಾನು ಬೆಳೆಸಬೇಕೆಂದಿರುವ ಯಾವುದೇ ಬೆಳೆ ಅದರಿಂದ ಬರಬಹುದಾದ ಫಸಲಿನ ಪ್ರಮಾಣ ಮತ್ತು ಅದರಿಂದ ಬರಬಹುದಾದ ನನಗೆ ಆದಾಯ ಇದು ಲೆಕ್ಕಾಚಾರ ಮಾಡಬೇಕು. ವ್ಯಾನಿಲ್ಲದ ಕಥೆಯನ್ನು ಈಗಲೇ ಮುಗಿಸಿಬಿಡ್ತೇನೆ. ಮಡಗಾಸ್ಕರ ಈ ಜಗತ್ತಿನಲ್ಲಿ ಏನಪ್ಪ ಪೂರೈಕೆ ಆಗುವ ವ್ಯಾನಿಲ್ಲದ 80% ಒದಗಿಸ್ತಾ ಇತ್ತು. ಇಲ್ಲಿ ಭಾರತದಲ್ಲಿ ವ್ಯಾನಿಲ್ಲದ ಬೆಲೆ ಮೇಲಕ್ಕೆ ಹೋದದ್ದು ಯಾವಾಗ ಅಂತ ಹೇಳಿದರೆ ಮಡಗಾಸ್ಕರ್ನಲ್ಲಿ ನೆರೆ ಬಂದು ಅವರ ಬೆಳೆ ಹೋಯ್ತು, ವ್ಯಾನ್ ಇಲ್ಲದ ಬೆಳೆ ಹೋಯ್ತು. ಆದರೆ ಮಡಗಾಸ್ಕರ್ನಲ್ಲಿರುವ ರೈತರು ಏನು, ಅವರು ಜಾಣರೆ. ಈ ವರ್ಷದ ಬೆಳೆ ಹೋದರೆ ಮುಂದಿನ ವರ್ಷದ ಬೆಳೆಗೆ ಅವರು ತಯಾರಾಗಿ ಆಗಿರ್ತಾರೆ. ಈ ಸತ್ಯವನ್ನು ನಾವು ಒಪ್ಪಿಕೊಳ್ಳಬೇಕಾಗಿತ್ತು. ನಾವು ಏನು ಅಂದುಕೊಂಡೆವು, ಮಡಗಾಸ್ಕರ್ ಇನ್ನು ಯಾವತ್ತೂ ವ್ಯಾನಿಲ್ಲವನ್ನು ಬೆಳೆಸುವುದಿಲ್ಲ ಅಂಥೇಳಿ ನಾವು ಇಲ್ಲೆಲ್ಲ ಬೆಳೆಸಲಿಕ್ಕೆ ಹೊರಟೆವು. ಇದೆಲ್ಲ ಏನಾಯಿತು ಕೊನೆಗೆ ಅಂತೇಳಿ ನೋಡಿದರೆ, ಈಗ ಬಹುಶಃ ಒಂದು 7-8 ವರ್ಷದ ನಂತರ ಪುನಃ ವ್ಯಾನಿಲ್ಲಕ್ಕೆ ಸ್ವಲ್ಪ ಬೆಳೆ ಬಂದಿದೆ, ಆದರೆ ಯಾರ ಹತ್ರವೂ ಅದರ ಫಸಲೇ ಇಲ್ಲ. ಇರಲಿ, ಹೀಗೆ ಎಲ್ಲ ಬೆಳೆಗಳಲ್ಲಿಯೂ ತಪ್ಪು ಮಾಡ್ತಾರೆ. ಈಗ ಔಷಧೀಯ ಸಸ್ಯಗಳಲ್ಲಿ ರಾಜಸ್ಥಾನದಲ್ಲಿ ಒಬ್ಬರಿದ್ದಾರೆ, ವಿನಾಯಕ ಹರ್ಬಲ್ಸ್ ಅಂತೇಳಿ ಮಾಡಿಕೊಂಡು ವರ್ಷಕ್ಕೆ 10 ಕೋಟಿ ರೂಪಾಯಿ ವ್ಯವಹಾರವನ್ನು ಅವರು ಮಾಡ್ತಾ ಇದ್ದಾರೆ, ಕೇವಲ ಔಷಧೀಯ ಬೆಳೆಗಳು. ಆದರೆ ಅವರು ಮಾಡಿದ್ರು ಅಂತೇಳಿ ನಾವು ಮಾಡಲಿಕ್ಕೆ ಸಾಧ್ಯವ? ಅವ್ರದ್ದು ಇದು 14 ವರ್ಷದ ಶ್ರಮದ ಫಲ ಇದು. ಈಗ 10 ಕೋಟಿ ದಾಟಿದೆ ಅವರದ್ದು ವರ್ಷಕ್ಕೆ, ಆಯ್ತಾ? ಆಗ್ತದೆ ಮಾಡಲಿಕ್ಕೆ. ಅವರು 3,000 ರೈತರದ್ದು ಒಂದು ತಂಡವನ್ನು ಕಟ್ಟಿಕೊಂಡಿದ್ದಾರೆ, ಯಾರ್ಯಾರಿಗೆ ಯಾವ್ದ್ಯಾವುದನ್ನು ಅವರವರ ಮಣ್ಣು ಅವರವರ ಹವಾಮಾನ ನೋಡಿಕೊಂಡು ಬೆಳೆಸಲಿಕ್ಕೆ ಆಗ್ತದೆ ಅದನ್ನು ಬೆಳೆಸಲಿಕ್ಕೆ ಹೇಳ್ತಾರೆ. ಆ ಫಸಲನ್ನೆಲ್ಲ ಒಟ್ಟು ಮಾಡಿಕೊಂಡು ಅವರು ಸಂಸ್ಥೆಗಳ ಜೊತೆ ಒಪ್ಪಂದ ಮಾಡಿಕೊಂಡು ಅದನ್ನು ಮಾರ್ತಾ ಇದ್ದಾರೆ. ಅದು ಅಲ್ಲದೆ ಅವರೇ ಕೆಲವು ಉತ್ಪನ್ನಗಳನ್ನು, ಪ್ರಾಡಕ್ಟ್ಸ್, ಆಯುರ್ವೇದದ ಉತ್ಪನ್ನಗಳನ್ನು ಮಾಡಿಕೊಂಡು ಮಾರ್ತಾ ಇದ್ದಾರೆ. ಆದರೆ ಎಲ್ಲರಿಗೂ ಇದು ಸಾಧ್ಯವೋ? ಸಾಧ್ಯ ಇದೆ. ಆದರೆ ನೋಡಿ, ಅವರಿಗೆ 14 ವರ್ಷ ತಗಲಿದೆ ಈ ಹಂತಕ್ಕೆ ಬರಲಿಕ್ಕೆ. ಇದನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿ ಇವತ್ತು ಯಾವುದೇ ಬೆಳೆಯನ್ನು ಬೆಳೆಸಲಿಕ್ಕೆ ಹೊರಡುವಾಗ ಸಾಲ ಮಾಡುವುದಂತೇಳಿ ಆದರೆ ಅದು ಆಗ್ತದೆ ಹೋಗ್ತದೆ. ಈಗ ವ್ಯಾನಿಲ್ಲಕ್ಕೆ ಬೇಕಾಗಿ ಆ ಏನೂ ಸವಲತ್ತು ಬೇಕಾಗಿಲ್ಲದ ಒಂದು ಕಾಡು ಬಳ್ಳಿ ವ್ಯಾನಿಲ್ಲಕ್ಕೆ ಬೇಕಾಗಿ ಎಕರೆಗೆ 1,00,000 ಇವರು ಸಾಲ ಮಾಡಿಕೊಂಡ್ರು. ಅವ್ರು ಯಾರಿಗಾದರೂ ಸಾಲವನ್ನು ಕೊನೆಗೆ ಕಟ್ಟಲಿಕ್ಕೆ, ವ್ಯಾನಿಲ್ಲದ ಉತ್ಪನ್ನದಿಂದ ಕಟ್ಟಲಿಕ್ಕೆ ಸಾಧ್ಯ ಆಯ್ತಾ? ಇದು ಒಂದು ನಮ್ಮನೆ ಜೂಜು. ಆದರೆ ಇನ್ನೊಂದು ಈ ಕೊಳವೆ ಬಾವಿಗಳ, ಬೋರ್ವೆಲ್ಗಳ ಜೂಜು. ಎಷ್ಟೋ ಜನ ಅದರಲ್ಲಿ ಕೆಲವು ಮೂಲಭೂತ ಅಂಶಗಳನ್ನೇ ಅರ್ಥ ಮಾಡಿಕೊಳ್ಳುವುದಿಲ್ಲ. ಇವತ್ತು ಒಂದು ಹಳ್ಳಿಯಲ್ಲಿ 100 ಬೋರ್ವೆಲ್ ಉಂಟು ಅಂದರೆ ಅದರ ಅರ್ಥ ಏನು? ಅದರ ಅರ್ಥ ಏನಂತ ಹೇಳಿದರೆ, ಒಂದೊಂದು ಬೋರ್ವೆಲ್ನ ಕೇಸಿಂಗ್ ಪೈಪು 6 ಇಂಚು ವ್ಯಾಸ ಇದೆ. 100 ಬೋರ್ವೆಲ್ಗಳದ್ದು ಸುಮಾರು 45-50 ಅಡಿ ವ್ಯಾಸದ ಒಂದು ಪೈಪನ್ನು ಹಾಕಿ ನೀರು ತೆಗೆದ ಹಾಗೆ ಅಲ್ವಾ? ಅಷ್ಟು ಅಗಾಧ ಗಾತ್ರದ ಪೈಪ್ ಹಾಕಿ ನೀರು ತೆಗಿಲಿಕ್ಕೆ ಮಣ್ಣಿನ ಒಳಗೆ ನೀರನ್ನು ನನಗೋಸ್ಕರ ಯಾರು ಇಟ್ಟಿದ್ದಾರೆ? ಇದನ್ನು ಆಲೋಚನೆ ಮಾಡೋದಿಲ್ಲ. ನನಗೆ ಇರುವಂಥ ಒಂದು 5-6 ಎಕರೆಯಲ್ಲಿ ಇಲ್ಲಿ ನೀರು ಸಿಗಲಿಲ್ಲ ಅಂದರೆ ಇನ್ನೊಂದು ಕಡೆ ಬೋರ್ವೆಲ್. ಒಂದೊಂದು ಬೋರ್ವೆಲ್ಗೆ 2-5 ಲಕ್ಷದವರೆಗೆ ಖರ್ಚು ಬರ್ತದೆ, ಅದರ ಆಳ ಎಷ್ಟು ಅನ್ನೋದನ್ನು ಹೊಂದಿಕೊಂಡು. ಅದು ಏನೋ ಒಂದು ಮಾಯೆಗೆ ಸಿಲುಕಿದವರಾಗ ಮಾಡ್ತಾರೆ ನಮ್ಮ ರೈತರು. ಒಂದು ಬೋರ್ವೆಲ್ ಫೇಲ್ ಆಯಿತು, ನನಗೆ 1 ಎಕರೆಯಲ್ಲಿ 5-6 ಬೋರ್ವೆಲ್ ಕೊರೆಸಿದಂತಹ ಎಷ್ಟೋ ರೈತರ ಬಗ್ಗೆ ನಾನು ಮಾತಾಡಿದ್ದೇನೆ. ಯಾಕೆ ಹೀಗೆ ಮಾಡ್ತೀರಿ ಅಂದರೆ ಅವರ ಹತ್ರ ಉತ್ತರ ಇಲ್ಲ. ಕೊನೆಗೆ ಅರ್ಧಕ್ಕರ್ಧ ಬೋರ್ವೆಲ್ಗಳಲ್ಲಿ ನೀರೇ ಸಿಕ್ಕುವುದಿಲ್ಲ, ಅಥವಾ ಎಲ್ಲಿಯೋ ಜುಜುಬಿ ನೀರು ಸಿಗ್ತದೆ. ನೀರು ಸಿಕ್ಕಿದ ಬೋರ್ವೆಲ್ನಲ್ಲಿ ಸಮೇತ 2-3 ವರ್ಷದ ಮೇಲೆ ಅದು ಫೇಲ್ ಆಗ್ತದೆ. ಈಗ ಅದಕ್ಕಾಗಿ ಮಾಡಿದಂಥ ಹಣ ಹೂಡಿಕೆ 2.5 ಲಕ್ಷ ಇದೆ, ಮತ್ತು ಅದರಿಂದ ನೀರನ್ನು ಸಸಿಗಳಿಗೆ, ಮರಗಳಿಗೆ, ಗಿಡಗಳಿಗೆ ಹಾಯಿಸಲಿಕ್ಕೆ ಮಾಡಿದಂಥ ನೀರಾವರಿ ವ್ಯವಸ್ಥೆ ಎಲ್ಲ ಸೇರಿದರೆ ಆ ಬೆಳೆಗಳ ಉತ್ಪನ್ನದಿಂದ ಬರುವ ಆದಾಯದಿಂದ ಈ ಎಲ್ಲ ಹೂಡಿಕೆಯನ್ನು ಹಿಂದೆ ಪಡೀಲಿಕ್ಕೆ ಸಾಧ್ಯವ? ಯಾಕಂದರೆ ನನಗೆ ಬುದ್ಧಿವಂತಿಕೆ ಏನಂತ ಹೇಳಿದರೆ, ನಾನು ಏನು ಮಾಡದೆ ನನ್ನಲ್ಲಿರುವ ಹಣವನ್ನು, ನನ್ನ ಉಳಿತಾಯವನ್ನು ಬ್ಯಾಂಕಿನಲ್ಲಿಟ್ಟರೆ ನನಗೆ ಸುಮಾರು 7% ಬಡ್ಡಿ ಸಿಗ್ತದೆ. ಕೃಷಿಯಲ್ಲಿ 15%+ ನಾನು ಹೂಡಿಕೆ ಮಾಡಿದ ಹಣಕ್ಕೆ ಸಿಕ್ಕದಿದ್ದರೆ ಅದನ್ನು ಯಾಕೆ ಮಾಡಬೇಕು? ಏನು ರಿಸ್ಕ್ ಇಲ್ಲದೆ ಬಹಳ ಭದ್ರವಾಗಿರುವಂಥ ಬ್ಯಾಂಕಿನಲ್ಲಿ ಅಥವಾ ಬೇರೆ ಕಡೆಯಲ್ಲಿ ಹಣ ಹೂಡಿಕೆ ಮಾಡಬಹುದಲ್ಲ? ಈ ನಮ್ಮನೆಯಲ್ಲಿ ಯೋಚನೆ ಮಾಡಲಿಕ್ಕೆ ಶುರು ಮಾಡಿ ಕಾರ್ಯಪ್ರವೃತ್ತರಾದರೆ ಮಾತ್ರ ಈ ಸಾಲದ ಸುಳಿಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಅದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಅದು 1 ಲಕ್ಷದವರೆಗೆ ಬಡ್ಡಿ ಇಲ್ಲಂತೆ ಸಾಲಕ್ಕೆ, 3 ಲಕ್ಷದವರೆಗೆ ಬಡ್ಡಿ ಇಲ್ಲಂತೆ ಸಾಲಕ್ಕೆ ಅಂತೇಳಿ ಅವರು ಕೊಡ್ತಾರಂತೇಳಿ ನಾವು ತೆಗೆದುಕೊಳ್ಬೇಕಾ? ಅಥವಾ ನಾನು ಬೆಳೆಸುವ ಬೆಳೆಯಿಂದ ಬರುವ ಫಸಲಿನಿಂದ ಅದನ್ನು ಮಾರಾಟ ಮಾಡಿದಾಗ ಬರುವ ಆದಾಯದಿಂದ ಈ ಸಾಲವನ್ನು ಬಡ್ಡಿ ಇದ್ದರೂ ನಾನು ಹೇಗೆ ಮರುಪಾವತಿ ಮಾಡಿ ಅನ್ನುವ ಲೆಕ್ಕಾಚಾರ ಮಾಡಿ ಮಾಡಬೇಕಾ? ಇದು ನಮಗೆ ನಾವು ಮಾಡಬೇಕಾದಂಥ ಒಂದು ಮುಖ್ಯವಾದಂಥ ಕೆಲಸ. ಯಾಕಂದರೆ ಇವತ್ತು ರೈತರ ಆತ್ಮಹತ್ಯೆಗಳೇನು ಕಡಿಮೆ ಆಗಿಲ್ಲ, ಸಾಯ್ತಾ ಇದ್ದಾರೆ ಈಗಲೂ ಆತ್ಮಹತ್ಯೆ ಮಾಡಿಕೊಂಡು. ಯಾಕೆಂತೇಳಿದರೆ ಇದೆ, ಅವರು ಸರಿಯಾಗಿ ಲೆಕ್ಕಾಚಾರ ಮಾಡೋದಿಲ್ಲ. ಅದೇನು, ಈಗ ಟೊಮೆಟೊಕ್ಕೆ ಬೆಲೆ ಬಂತು ಅಂತೇಳಿ ಎಲ್ಲರೂ ಟೊಮೆಟೊ ಬೆಳೆಸಿದೆ. ಈಗ ನನ್ನ ಹಳ್ಳಿಯಲ್ಲಿ 1-20 ಎಕರೆಯಲ್ಲಿ ಟೊಮೆಟೊ ಬೆಳೀತಿದ್ರು, ಮುಂದಿನ ಸೀಸನ್ನಲ್ಲಿ 100 ಎಕರೆಯಲ್ಲಿ ಬೆಳೆದ್ರೆ ಅವನು ಲಾಭ ಮಾಡ್ಕೊಂಡ ಕಣ, ಇವನು ಲಾಭ ಮಾಡ್ಕೊಂಡ ಕಣ ಅಂತ ಹೇಳಿದರೆ ಆಯ್ತಾ? ಅದನ್ನು ಎಷ್ಟು ತಿಂಗಳು ಬಿಡಿ, ಎಷ್ಟು ವಾರ ಇಡಲಿಕ್ಕೆ ಸಾಧ್ಯ ಇದೆ? 2 ವಾರದ ನಂತರ ಅದರಲ್ಲಿ ಎಷ್ಟು ಕೊಳತು ಹೋಗ್ತದೆ ಅಂತ ಹಾಳಾಗಿ ಹೋಗ್ತದೆ. ಇದೆಲ್ಲ ನೋಡಿಕೊಂಡ್ರೆ ಆಯಿತು, ಅವನು ಮಾಡಿಕೊಂಡ, ನಾನು 1/2 ಎಕರೆಯಲ್ಲಿ 1 ಎಕರೆಯಲ್ಲಿ ಮಾಡುವ, ಅದು ನನಗೆ ಅದನ್ನು ಖರೀದಿ ಮಾಡುವವರು ನಿಗಂಟಾದರೆ ಯಾವ ಬೆಳೆಗೂ ಇದು ಅನ್ವಯ ಆಗ್ತದೆ. ಇಂಥ ಲೆಕ್ಕಾಚಾರಗಳೆಲ್ಲ ಇಲ್ಲದೆ ನಾವು ಕೇವಲ ಸಾಲ ಮಾಡಿಕೊಂಡು ಹಣ ಹೂಡಿಕೆ ಮಾಡಲಿಕ್ಕೆ ಹೋದರೆ, ಈಗ ಅದೇ ನೋಡಿ, 3 ಲಕ್ಷ ಹೆಕ್ಟೇರ್ನಲ್ಲಿ ಈಗ ಕಳೆದ 1-5 ವರ್ಷಗಳಲ್ಲಿ 3 ಲಕ್ಷ ಹೆಕ್ಟೇರ್ನಲ್ಲಿ ಘಟ್ಟದ ಮೇಲೆ ಅಡಿಕೆಯ ವಿಸ್ತೀರ್ಣ ಜಾಸ್ತಿ ಆಗಿದೆ. ಅದರದ್ದು ಬೆಳೆ ಎಲ್ಲ ಬರುವುದು ಅದೇ ಮಾರುಕಟ್ಟೆಗೆ, ಅದರ ಜೊತೆಗೆ ವಿದೇಶದಿಂದ ಆಮದಾಗ್ತಾ ಇರುವಂಥದ್ದು, ಯಾರೂ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ಅದರ ಲೆಕ್ಕವೂ ಸಿಗ್ತಾ ಇಲ್ಲ. ಇದು ಎಂಥ ಒಂದು ರಿಸ್ಕ್ ತಗೊಳ್ತಾ ಇದ್ದಾರೆ. ಕಾಲುವೆಯಿಂದ ನೀರನ್ನು ಕದ್ದು, ಕೆಲವರಿಗೆ ಹೇಳಿದರೆ ಬೇಸರ ಆಗ್ಬೋದು, ಹೀಗೆ ಹೇಳಿದರೆ ನೀರನ್ನು ಕದ್ದು ಟ್ಯಾಂಕರ್ಗಳಲ್ಲಿ ತಂದು ಅಡಕೆ ತೋಟ ಉಳಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಡಕೆಯನ್ನು ಎಲ್ಲಿ ಬೆಳೆಸಬೇಕು ಅನ್ನುವಂಥ ಒಂದು ಚಿಂತನೆಯನ್ನು ಮಾಡದೆ ಅದನ್ನು ಸಿಕ್ಕಿ ಸಿಕ್ಕಿದಲ್ಲಿ ಬೆಳೆಸಿ ಕೊನೆಗೆ ಸಾಲ ಆಯಿತು ಅದು ಕಟ್ಟಲಿಕ್ಕೆ ಆಗ್ತಾಯಿಲ್ಲ ಅಂತೇಳಿ ಆತ್ಮಹತ್ಯೆ ಯೋಚನೆ ಮಾಡಿಕೊಂಡ್ರೆ ಅದು ನಮ್ಮ ಕುಟುಂಬದವರಿಗೆ ನಮ್ಮನ್ನು ನಂಬಿದವರಿಗೆ ನಾವು ಮಾಡುವ ಅನ್ಯಾಯ ಆಗುವುದಿಲ್ವ ರೈತರಾಗಿ ಅಂತ ಯೋಚನೆ ಮಾಡಬೇಕಾಗ್ತದೆ. ಇದರ ಜೊತೆಗೆ ಈಗ ನೀವು ಆನ್ಲೈನ್ ಅನ್ನುವಂಥ ಒಂದು ಶಬ್ದವನ್ನು ಹೇಳಿದ್ರಿಂದ ಹಲವಾರು ಜನ ಈ ಆನ್ಲೈನ್ನ ಹಲವಾರು ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿದ್ದಾರೆ ಆನ್ಲೈನ್ ಇದರಲ್ಲಿ, ಅದರಲ್ಲಿ ಪೇಟೆಯವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಈ ಆನ್ಲೈನ್ ವ್ಯವಹಾರವನ್ನು ಮಾಡುವಾಗ ಹೇಗೆ ಜಾಗೃತೆಯನ್ನು ವಹಿಸಬೇಕು ಮುಖ್ಯವಾಗಿ ಅನ್ನುವಂಥ? ಆನ್ಲೈನ್ ವ್ಯವಹಾರ ಮಾಡುವಾಗ ಬಹಳ ಬಹಳ ಬಹಳ ಜಾಗ್ರತೆ ಬೇಕು. ಬಹಳ ಸುಭಾಷಿತಗಳಲ್ಲಿ ನಮ್ಮ ಹಿರಿಯರು ಎಷ್ಟೋ ಹೇಳಿದ್ದಾರೆ ನಮಗೆ. ಬುದ್ಧ ಅಂತೂ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ ಮಾತನ್ನು ನಾವು ದಿನಕ್ಕೆ ಒಮ್ಮೆ ಆದರೂ ನೆನಪು ಮಾಡಿಕೊಳ್ಬೇಕು. ಇದೆಲ್ಲ ಏನಂತ ಹೇಳಿದರೆ, ಈಗ ಸುಮಾರು 2-3 ವರ್ಷದಲ್ಲಿ ಸುಮಾರು 1-2 ವರ್ಷ ಅದು ಚಾಲ್ತಿಯಲ್ಲಿತ್ತು. ನಿಮಗೆ $1 $1,00,000 ಬಹುಮಾನ ಬಂದಿದೆ ಲಾಟ್ರಿಯಲ್ಲಿ. ನನಗೆ ಎಷ್ಟೋ ಜನ ಫೋನ್ ಮಾಡಿ ಕೇಳಿದ್ದಾರೆ, ಸರ್ ಒಂದು ಹೀಗೆ ಮೆಸೇಜ್ ಬಂದಿದೆ. ಅಯ್ಯೋ ಮಾರಾಯರೆ, ಅದರ ಸುದ್ದಿಗೆ ಹೋಗಬೇಡಿ. ಅಲ್ಲ, ನನಗೆ ಅದು ಮೆಸೇಜ್ ಬಂದಿದೆ ಅಂತ. ಅಂದರೆ ನಮ್ಮದು ಒಂದು ಭಾರತೀಯರದ್ದು ಒಂದು ಗುಣಲಕ್ಷಣ ಏನಂದರೆ, ಎಲ್ಲರದ್ದು ಅಲ್ಲ, ನಾವು ಭಾಳ ಸುಲಭದಲ್ಲಿ ನಂಬುತ್ತೇವೆ. ಅದು ಒಂದು ಮುದ್ರಣ ಆದಂಥ ಮಾಹಿತಿ ಇರಲಿ, ಒಂದು ಕರಪತ್ರದಲ್ಲಿ ಅಥವಾ ಪತ್ರಿಕೆಯಲ್ಲಿ ಬಂದಂಥ ಮಾಹಿತಿ ಇರಲಿ, ಅಥವಾ ಆನ್ಲೈನ್ನಲ್ಲಿ ಬಂದಂಥ ಮಾಹಿತಿ ಇರಲಿ, ಅಥವಾ ಯಾರೋ ಫೋನ್ನಲ್ಲಿ ಹೇಳಿದ್ದಿರಲಿ, ಸುಮ್ಮನೆ ನಂಬಿ ಬಿಡ್ತೇವೆ. ಒಂದು ಜಾಗ್ರತೆ ಮಾಡಬೇಕು. ಈಗ ನಾನು ಆ ಒಂದು ಲಾಟ್ರಿ ಸ್ಕೀಮಿಗೆ ನಾನು ಅರ್ಜಿ ಹಾಕಿಲ್ಲ, ನಾನು ಅದರ ಟಿಕೆಟನ್ನೇ ತಗೊಂಡಿಲ್ಲ ಅಂತ ಹೇಳುವಾಗ ನನಗೆ ಬಹುಮಾನ ಬರುವ ಸಾಧ್ಯತೆ ಎಲ್ಲಿದೆ? ಇದು ನಾವು ಯೋಚನೆ ಮಾಡಬೇಕಾ ಬೇಡುವ ಹಾಗೆ. ಇನ್ನು ಈಗ ಹೆಚ್ಚಿನವ್ರ ಹತ್ರ ಒಂದು ಕ್ರೆಡಿಟ್ ಕಾರ್ಡು ಅಥವಾ ಡೆಬಿಟ್ ಕಾರ್ಡು ಅನ್ನುವಂಥದ್ದು ಇರ್ತದೆ. ಯಾಕೆಂದರೆ ಕ್ರೆಡಿಟ್ ಕಾರ್ಡು 4, 5, 10, 12 ಕ್ರೆಡಿಟ್ ಕಾರ್ಡ್ ಇಟ್ಟುಕೊಂಡವರನ್ನು ನಾನು ನೋಡಿದ್ದೇನೆ. ಕೊನೆಗೆ ಅವರು ಒಂದು ಕ್ರೆಡಿಟ್ ಕಾರ್ಡ್ನ ಬಾಕಿಯನ್ನು ತೀರಿಸಲಿಕ್ಕೆ ಇನ್ನೊಂದು ಕ್ರೆಡಿಟ್ ಕಾರ್ಡಿನಿಂದ ಹಣವನ್ನು ಸಾಲದ ರೂಪದಲ್ಲಿ ಪಡೆಯುವುದನ್ನು ನೋಡಿದ್ದೇನೆ. ಹೀಗೆ ಸಾಲದ ಸುಳಿಗೆ ಸಿಕ್ಕಿ ಬೀಳುವುದು ಅಂತೇಳಿದರೆ ಹೀಗೆ ಇರಲಿ, ಅದು ಇನ್ನೊಂದು ವಿಚಾರ. ಆದರೆ ನಿಮ್ಮ ಆ ಕ್ರೆಡಿಟ್ ಕಾರ್ಡ್ಗಳಿಗೆ ಈಗ ನಾವು ಹೋಗಿ ಆ ಕ್ರೆಡಿಟ್ ಕಾರ್ಡನ್ನು ಉಪಯೋಗಿಸಿ ಒಂದು ಕಡೆ 20,000 ಪರ್ಚೇಸ್ ಮಾಡ್ತೇವೆ, ಇನ್ನೊಂದು ಕಡೆ ಇನ್ನೊಂದು 25,000 ಒಂದು ಪರ್ಚೇಸ್ ಮಾಡ್ತೇವೆ. ಹೀಗೆ ಆಗುವಾಗ ಒಂದು ವರ್ಷದಲ್ಲಿ ಸುಮಾರು ಒಂದು 5-6 ಲಕ್ಷದೆಲ್ಲ ರೂಪಾಯಿದು ನಾವು ಖರೀದಿ ಮಾಡಿದ್ದರೆ ಅದಕ್ಕೆ ನಮಗೆ ಪಾಯಿಂಟ್ ಅಂತೇಳಿ ಅವರು ಕೊಡ್ತಾರೆ. ಇಂಥ ನಿಮಗೆ ನೋಡಿ, ನಿಮ್ಮದು ಪಾಯಿಂಟ್ಗಳು ನಿಮಗೆ 10,000 ಪಾಯಿಂಟ್ ಬಂದಿದೆ, ಪಡಿಬೇಕಾದ್ರೆ ಅದನ್ನಂದ್ರೆ ಎನ್ಕ್ಯಾಶ್ ಮಾಡೋದು ಅಂತ ಹೇಳ್ತಾರೆ. ಅದನ್ನ ನಗದೀಕರಿಸಬೇಕಾದ್ರೆ ಹೀಗೆ ಮಾಡಿ, ಕೆಳಗೆ ಒಂದು ಲಿಂಕ್ ಇದೆ ಒತ್ತಿ ಅಂತೇಳಿ ಹೇಳ್ತಾರೆ, ಒತ್ತಿ ಬಿಡ್ತಾರೆ. ಇದು ನನ್ನ ಅಕ್ಕನಿಂದಲೋ ತಮ್ಮನಿಂದಲೋ ಅಥವಾ ನನ್ನ ತೀರಾ ತೀರಾ ನಂಬಿಕಸ್ಥ ಗೆಳೆಯನಿಂದಲೋ ಏನೋ ಒಂದು ಲಿಂಕ್ ಬಂದಿದೆ ಒತ್ತಿ ಅಂದರೆ ನಾವು ಒತ್ತಬಹುದೇನೋ. ಆದರೆ ನಾನು ಎಷ್ಟು ಜಾಗ್ರತೆ ಅಂದರೆ ಅದನ್ನು ಸಮೇತ ನಾನು ಒತ್ತುವುದಿಲ್ಲ. ನನ್ನ ಒಬ್ಬರು ಪರಿಚಯದವರೇ ಅವರಿಗೆ ಯಾರೋ ಒಬ್ಬ ಫೋನ್ ಮಾಡಿ, ಆಯಿತಾ ನಾನು ಭಾಳ ಕಷ್ಟದಲ್ಲಿ ಸಿಕ್ಕಿಹಾಕಿಕೊಂಡಿದ್ದೇನೆ, ನನಗೆ ಒಂದು ಈಗ ದುಡ್ಡು ಕಳಿಸಿ ಅಂತೇಳಿ ಅಂದರೆ ಅವನು ಭಾಳ ಬಣ್ಣದಲ್ಲಿ ಮಾತಾಡಿದವನು. ಇವರು ಹಿಂದೆ ಮುಂದೆ ಆಲೋಚನೆ ಮಾಡದೆ, ಅಯ್ಯೋ ನನ್ನ ಸ್ನೇಹಿತ ಕಷ್ಟದಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾನೆ ಅಂತೇಳಿ ಅವನಿಗೆ ಅವರಿಗೆ ಲಿಮಿಟ್ ಇದ್ದದ್ದು 20,000, 20,000 20,000 ಅಂತೇಳಿ ಸಾಧಾರಣ 60,000 ಕಳಿಸಿದ ಮೇಲೆ ಇವರಿಗೆ ಸ್ವಲ್ಪ ಜ್ಞಾನೋದು ಆಯಿತು, ಇದು ಎಂಥದ್ದು ಕತೆ ಅಂತೇಳಿ ಅವನು ಇನ್ನೂ ಕೇಳ್ತಾ ಇದ್ದಾನೆ ಅಂತ. ಹೀಗೆ ನಾವು ಈ ಕೆಲವು ಆಮಿಷಗಳಿಗೆ ಸಿಕ್ಕಿಬಿಡ್ತೇವೆ, ಅದರ ಜೊತೆಗೆ ನಾವು ಕೆಲವು ಭಯಗಳಿಗೂ ಸಿಕ್ಕಿಬಿಡ್ತೇವೆ, ವಿನಾಕಾರಣವಾಗಿ ಸಿಕ್ಕಿಬಿಡ್ತೇವೆ. ಈಗ ಇತ್ತೀಚೆಗೆ ಕಳೆದ ಒಂದು ನೀವು 6 ತಿಂಗಳಿಂದ ಪತ್ರಿಕೆಯನ್ನು ನೋಡಿದರೆ ನಿಮ್ಮ ಹೆಸರಿಗೆ ಒಂದು ಕಸ್ಟಮ್ಸ್ನಲ್ಲಿ ಅಂದರೆ ವಿಮಾನ ನಿಲ್ದಾಣದಲ್ಲಿ ಬಂದಿರ್ತದೆ, ಈಗ ನಮ್ಮ ಮನೆಗೆ ಕೊರಿಯರ್ ಬರುವ ಹಾಗೆ ಬಂದಿದೆ, ನಿಮಗೆ ಬಂದಿರುವಂಥ ಪ್ಯಾಕೆಟ್ನ ಒಳಗೆ ಅಮಲು ಪದಾರ್ಥ ಇದೆ, ಡ್ರಗ್ಸ್ ಇದೆ, ನಿಮ್ಮ ಮೇಲೆ ನಾವು ತಕ್ಷಣವೇ ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕಿದ್ದೇವೆ ಅಂತ. ಆಯಿತಾ, ನೀವು ಈ ಕೆಳಗಿನ ಲಿಂಕನ್ನು ಒತ್ತಿ ಅಂತ ಒತ್ತುತ್ತಾರೆ. ಆಗ ಅವರಿಗೆ ಒಂದು ಪೊಲೀಸ್ ಆಫೀಸರ್ನ ರೀತಿಯಲ್ಲಿ ಆ ಯೂನಿಫಾರ್ಮ್ ಹಾಕಿದ ಒಂದು ವ್ಯಕ್ತಿಯ, ಮಹಿಳೆ ಇರ್ಬೋದು ಅಥವಾ ಪುರುಷ ಇರ್ಬೋದು, ಒಂದು ಫೋಟೋ ಬರ್ತದೆ. ಇವರು ಕಂಗಾಲು, ನಾವು ಎಲ್ಲ ಮುಟ್ಟಾಳರಾಗಿದ್ದೇವೆ ಅಂತ ಹೇಳಿದರೆ, ಅಲ್ಲ ನಾನು ಯಾವುದೇ ಒಂದು ಪಾರ್ಸೆಲಿಗೆ ಆರ್ಡರ್ ಮಾಡಲಿಲ್ಲ, ನನ್ನ ಹೆಸರಿಗೆ ಬರುವುದು ಹೇಗೆ? ಬಂದದರಲ್ಲಿ ಏನಾದರೂ ಮಾಮೂಲು ಪದಾರ್ಥ ಇದ್ದರೆ ನೋಡಿಕೊಳ್ಳಿ, ಆಗುದಾಗಲಿ. ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಹೇಳ್ತಾರೆ, ಬ್ಯಾಂಕುಗಳು ಮತ್ತೆ ಮತ್ತೆ, ಎಲ್ಲ ಬ್ಯಾಂಕುಗಳು ತಮ್ಮ ಗ್ರಾಹಕರಿಗೆ ಹೇಳ್ತವೆ, ಏನು ಹೇಳ್ತಾರೆ, LIC ಅವರು ಮತ್ತೆ ಮತ್ತೆ ಹೇಳ್ತಾರೆ, ಇವರೆಲ್ಲರೂ ಏನು ಹೇಳ್ತಾರೆ, ನಾವು ನಿಮಗೆ ಫೋನ್ನಲ್ಲಿ ಯಾವುದೇ ಮಾಹಿತಿಯನ್ನು ನಿಮ್ಮ ಹತ್ರ ಕೇಳುವುದಿಲ್ಲ, ನಿಮ್ಮ ಪಾನ್ ನಂಬರ್ ಇರಲಿ ಅಥವಾ ನಿಮ್ಮ ಆಧಾರ್ ನಂಬರ್ ಇರಲಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಇರಲಿ, ಯಾವುದನ್ನು ಕೇಳುವುದಿಲ್ಲ, ಅದನ್ನೆಲ್ಲ ನಾವು ಓದಿಕೊಳ್ಳುವುದಿಲ್ಲ, ಅದನ್ನೆಲ್ಲ ನೆನಪಿಟ್ಟುಕೊಳ್ಳುವುದಿಲ್ಲ. ಹೀಗೆ ಯಾರೋ ಗುರುತು ಪರಿಚಯ ಇಲ್ಲದವರು ಎಲ್ಲೆಲ್ಲಿಂದಲೋ ಎಂಥದೋ ನಮಗೆ ಗೊತ್ತೇ ಇಲ್ಲದ ವಿಳಾಸದಿಂದ ಕಳಿಸಿದವರು ಏನೋ ಕಳಿಸ್ತಾರೆ, ಅದನ್ನೆಲ್ಲ ನಾವು ನಂಬಿ ಬಿಡ್ತೇವೆ ಅಂತ ಹೇಳಿದರೆ ನಮ್ಮ ಪ್ರಜ್ಞೆ ಅನ್ನುವಂಥದ್ದನ್ನು ನಾವು ಜಾಗೃತ ಮಾಡಿಕೊಳ್ಳಲಿಲ್ಲ. ವಿದ್ಯಾರ್ಥಿಗಳಿಗೆ ಬ್ರೆಡ್ ಮತ್ತು ಬನ್ನಿನ ಒಳಗೆ ಡ್ರಗ್ಸನ್ನು ಹಾಕಿ ಮಾರಾಟ ಮಾಡ್ತಾ ಇದ್ದಾರೆ. ಈ ಡ್ರಗ್ಸಿನ ಆ ಜಾಲ ಅನ್ನುವಂಥದ್ದು ಯಾವ ರೀತಿ ಅದು ಹರಡಿಕೊಂಡಿದೆ ಅನ್ನೋದಕ್ಕೆ ಇದು ಒಂದು ಒಂದು ಇತ್ತೀಚೆಗಿನ ಉದಾಹರಣೆ. ಹಾಗೆ ಅಲ್ಲಿ ಕೊಡ್ತಾರೆ, ಆದರೆ ಯಾರೋ ಕೊಟ್ಟದ್ದನ್ನು, ಗುರುತು ಪರಿಚಯ ಇಲ್ಲದವರು ಕೊಟ್ಟದ್ದನ್ನು ನಾವು ಕುಡಿದು ನಾವು ಹೀಗೆ ಬಲಿ ಆಗ್ತೇವೆ. ನಮ್ಮ ಮೈ ಮೇಲಿನ ವಾಚು, ಆಭರಣ, ನಮ್ಮ ಹಣ, ಪರ್ಸು, ಬ್ಯಾಗು ಎಲ್ಲವನ್ನು ಅವರು ಕದ್ದುಕೊಂಡು ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳಿದರೆ, ನಾವು ಆ ನಮ್ಮ ವಿವೇಕವನ್ನು, ಪ್ರಜ್ಞೆಯನ್ನು ಎಷ್ಟು ಎಚ್ಚರದ ಉತ್ತುಂಗತೆಯಲ್ಲಿ ಇಟ್ಟುಕೊಳ್ಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ ಇದು ಅಷ್ಟೇ. ಹಾಗೆ ಆನ್ಲೈನ್ನಲ್ಲಿ ಮೋಸ ಮಾಡಲಿಕ್ಕೆ ಇವತ್ತು ಬೇಕಾದಷ್ಟು ದಾರಿಗಳಿದ್ದಾವೆ. ಮುಂಚೆ ಆದರೆ ಅದಕ್ಕೋಸ್ಕರ ವ್ಯಕ್ತಿಗಳನ್ನು ಸಂಪರ್ಕ ಮಾಡಬೇಕು, ಅವರ ಮನೆಗೆ ಹೋಗಬೇಕು ಅನ್ನೋದೆಲ್ಲ ಇತ್ತು. ಇವತ್ತು ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಕೂತ್ಕೊಂಡು ನಿಮಗೆ ನಿಜವಾದ ಮುಖವನ್ನೇ ತೋರಿಸದೆ ನಿಮ್ಮನ್ನು ಅವರ ಕೇವಲ ಮಾತಿನಲ್ಲಿ ಮಾಯಕಕ್ಕೆ ಒಳಪಡಿಸಿ ನಿಮ್ಮ ಹಣವನ್ನು ಪೂರ ಲೂಟಿ ಮಾಡ್ತಾರೆ. 1 ಕೋಟಿಗಿಂತ ಜಾಸ್ತಿ ಹಣ ಕಳ್ಕೊಂಡವರು ಎಷ್ಟೋ ಜನ ಇದ್ದಾರೆ. ಅವರಲ್ಲಿ ವೈದ್ಯರಿದ್ದಾರೆ, ಅವರಲ್ಲಿ ನಿವೃತ್ತ ಸರ್ಕಾರಿ ಅಧಿಕಾರಿಗಳು, ನಿವೃತ್ತ ಪೊಲೀಸ್ ಅಧಿಕಾರಿಗಳು ಇದ್ದಾರೆ. ಇವರ ಪರಿಸ್ಥಿತಿ ಹೀಗಾದರೆ ಜನಸಾಮಾನ್ಯರು ಎಷ್ಟು ಎಚ್ಚರದಲ್ಲಿ ಇರಬೇಕು ಅನ್ನೋದಕ್ಕೆ ಇದು ಒಂದು ಮತ್ತೊಂದು ಎಚ್ಚರಿಕೆಯ ಗಂಟೆ. ಒಳ್ಳೆ ದೊಡ್ಡವರು ಕೃಷ್ಣರಾವ್ ಅವರೇ, ಮುಖ್ಯವಾಗಿ ಉಳಿತಾಯ ಮತ್ತು ನಮ್ಮ ಸಾಲ ಜೊತೆಗೆ ನಮ್ಮ ಆನ್ಲೈನ್ ವ್ಯವಹಾರದ ಎಚ್ಚರ, ಈ ವಿಷಯದ ಒಂದು ಬಗ್ಗೆ ಒಂದು ಸ್ಥೂಲವಾದಂತಹ ಒಂದು ವಿಚಾರವನ್ನು ಪ್ರಸ್ತುತಪಡಿಸಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಉಳಿತಾಯ ಮತ್ತು ಸಾಲದ ಕುರಿತು ಅಡ್ಡೂರು ಕೃಷ್ಣರಾವ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಸಂಬಂಧ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಿತ್ ಮೇ ಜಾರಿ ರೈತ ಬಂಧುಗಳೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಹಸುಗಳ ಮೇವಿನ ಮಹತ್ವದ ಕುರಿತು ಡಾಕ್ಟರ್ ನಿರಂಜನ್ ಬಿಎನ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಈಗ ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿರುವ ಭಕ್ತಿ ರಚನೆಯೊಂದನ್ನು ಕೇಳೋಣ. ವರಾಹ ಸ್ವಾಮಿಯೋ ಕೈಯ